ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಗೃಹಸ್ಥ ಭಕ್ತರಿಗೆ ಕೆಲವು ಸಲಹೆಗಳನ್ನು ನೀಡುವ ಸಂದರ್ಭ, ಸಾಧನೆ ಸಾಧನೆ ಸಾಧನೆ ಸಾಧನೆ ಅನ್ನುವ ಒಂದು ಶಬ್ದ, ಅದನ್ನು ಇಲ್ಲಿ ಆಶ್ರಮದಲ್ಲಿ ಉಚ್ಚರಿಸಿದಾಗ ಜನರೆಲ್ಲರೂ ಭಾವಿಸ್ತಾರೆ ಆಧ್ಯಾತ್ಮಿಕ ಸಾಧನೆ ಅಂತ. ವ್ಯಾಯಾಮ ಶಾಲೆಗಳಲ್ಲಿ ಆ ಸಾಧನೆ ಅನ್ನುವ ಶಬ್ದವನ್ನು ಉಪಯೋಗಿಸಿದಾಗ ಅಂಗ ಸಾಧನೆ ಅಂತ ಅರ್ಥ ಮಾಡಿಕೊಳ್ತಾರೆ. ಗರಡಿ ಮನೆಯಲ್ಲಿ ಆ ಶಬ್ದವನ್ನು ಉಪಯೋಗಿಸಿದಾಗ ಗರಡಿ ಸಾಧನೆ ಅಂತ ಅರ್ಥ ಮಾಡಿಕೊಳ್ತಾರೆ. ಸಾಧನೆ ಒಂದೇ, ವಿಭಿನ್ನ ಸ್ಥಳದಲ್ಲಿ ಅದು ವಿಭಿನ್ನವಾಗಿ ಅರ್ಥೈಸಲ್ಪಡುತ್ತದೆ. ಆಶ್ರಮದಲ್ಲಿ ಸಾಧನೆ ಅನ್ನುವ ಶಬ್ದವನ್ನು ಉಪಯೋಗಿಸಿದಾಗ ಸನ್ಯಾಸಿಗಳು ಭಕ್ತಾದಿಗಳು ಸಾಧನೆ ಅನ್ನುವ ಶಬ್ದವನ್ನು ಉಪಯೋಗಿಸಿದಾಗ ಆಧ್ಯಾತ್ಮಿಕ ಸಾಧನೆ ಅಂತಲೇನೇ ಭಗವತ್ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತಹ ಸಾಧನೆ ಅಂತಲೇ ಅರ್ಥವಾಗುತ್ತದೆ ಮತ್ತು ಹಾಗೆ ಅರ್ಥವಾಗಲು ಬೇಕು. ಸಾಧನೆ ಅಂತ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಾರಂಭ ಅಂತ ಒಂದು ಆಗಬೇಕಾಗಿದೆ. ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಅದು ಮುಕ್ತಾಯವನ್ನು ಹೊಂದಿ ಮತ್ತೆ ಆ ಜನ್ಮವನ್ನು ವ್ಯರ್ಥವಾಗಿ ಕಳೆದು ಮುಂದಿನ ಜನ್ಮದಲ್ಲಿ ಮತ್ತೊಮ್ಮೆ ಪ್ರಾರಂಭಿಸಿ ಮತ್ತೆ ಹಿಂದಿನ ಜನ್ಮಕ್ಕಿಂತ ಸ್ವಲ್ಪ ಹೆಚ್ಚನ್ನ ಅಭ್ಯಾಸ ಮಾಡಿ ಆಗಲೂ ಕೂಡ ಯಾವ ಯಶಸ್ಸಿನ ಒಂದು ಭರವಸೆಯನ್ನು ಕಾಣದೆ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಮುಂದುವರಿಯುವಂತಹದ್ದು ಕೂಡ ಇದೆ. ಶ್ರೀರಾಮಕೃಷ್ಣರು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಆಧ್ಯಾತ್ಮಿಕ ಸಾಧನೆಯನ್ನ ಯಾರು ಕೈಗೊಳ್ತಾರೋ ಅವರು ಮೊದಲು ಸ್ವಲ್ಪ ಕಾಲ ಸ್ವಂಟ ಕಟ್ಟಬೇಕಾಗುತ್ತದೆ. ದೃಢ ನಿರ್ಧಾರದಿಂದ ಮಾಡಬೇಕಾದ್ದನ್ನು ಮಾಡುತ್ತಾ ಬಿಡಬೇಕಾದ್ದನ್ನು ಬಿಡುತ್ತಾ ಸಾಧನೆಯಲ್ಲಿ ನಿರತರಾಗಬೇಕಾಗುತ್ತೆ. ಬಿಡಬೇಕಾದ್ದನ್ನು ಬಿಡದೇ ಹೋದರೆ ಪಡೆಯಬೇಕಾದ್ದನ್ನು ಪಡೆಯುವಲ್ಲಿ ತಡೆಯಾಗ್ತದೆ. ಮಾಡುವಂತಹದ್ದನ್ನು ಮಾಡುವುದು ಎಷ್ಟು ಮುಖ್ಯವೋ ಬಿಡುವಂತಹದ್ದನ್ನು ಬಿಡಬೇಕಾದ್ದು ಅಷ್ಟೇ ಮುಖ್ಯವಾಗುತ್ತದೆ. ಗುರು ವಾಕ್ಯದಲ್ಲಿ ವಿಶ್ವಾಸ ಅಂದ್ರೆ ಅದೇನೆ, ಯಾವ್ದಾವುದೋ ಕೆಲವನ್ನ ಮಾಡಬೇಡ ಅಂತ ಹೇಳಿಬಿಡ್ತಾನೆ. ಅದನ್ನು ನಿರ್ದಾಕ್ಷಿಣ್ಯವಾಗಿ ಬಿಡಬೇಕಾದ್ರೆ ಈ ಬಡಜೀವ ಒದ್ದಾಡುತ್ತದೆ. ಆದ್ರಿಂದನೇ ಸಾಧನೆ ಮುಂದುವರಿಯುವುದಿಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಈ ಶಬ್ದವನ್ನು ಉಪಯೋಗಿಸಿದ್ದಾರೆ. ತುಂಬಾ ಸ್ವಾರಸ್ಯವಾಗಿದೆ, ಸ್ವಂಟ ಕಟ್ಟಬೇಕು, ಬಳಿಕ ಅಷ್ಟು ಶ್ರಮ ತೆಗೆದುಕೊಳ್ಳಬೇಕಾಗಿಲ್ಲ. ಎಲ್ಲಿಯವರೆಗೆ ದೋಣಿಯ ಅಲೆ, ಜಡಿಮಳೆ, ಬಿರುಗಾಳಿ ಇವುಗಳ ಮೂಲಕ ಅಥವಾ ನದಿಯ ತಿರುವಿನ ಮೂಲಕ ಹಾದು ಹೋಗಬೇಕಾಗಿರುವುದು, ಅಲ್ಲಿಯವರೆಗೆ ದೋಣಿ ನಡೆಸುವವ ಎದ್ದು ನಿಂತು ಚುಕ್ಕಾಣಿಯನ್ನು ಬಿಗಿಯಾಗಿ ಹಿಡಿದುಕೊಂಡಿರಬೇಕಾಗುತ್ತದೆ. ಆದರೆ ಅದನ್ನು ದಾಟಿ ಆದ ನಂತರ ಅಷ್ಟು ಶ್ರಮ ತೆಗೆದುಕೊಳ್ಳಬೇಕಾಗಿಲ್ಲ. ಅದು ತಿರುವನ್ನು ಹಾದ ನಂತರ ಅನುಕೂಲಕರವಾದ ಗಾಳಿ ಬೀಸಲಾರಂಭಿಸಿದರೆ ಚುಕ್ಕಾಣಿಯ ಹಲಗೆಯನ್ನ ಸುಮ್ಮನೆ ಕೈಯಲ್ಲಿ ಹಿಡಿದುಕೊಂಡು ಹಾಯಾಗಿ ಕುಳಿತುಕೊಳ್ಳುತ್ತಾನೆ. ಬಳಿಕ ಪಾಠ ಕಟ್ಟಲು ವ್ಯವಸ್ಥೆ ಮಾಡಿ ತಂಬಾಕು ಸೇದಲು ಸಿದ್ಧನಾಗುತ್ತಾನೆ. ಹಾಗೆಯೇ ಸಾಧಕ ಕಾಮಕಾಂಚನಗಳ ಬಿರುಗಾಳಿ, ಬಿರುಮಳೆ ಇವುಗಳನ್ನೆಲ್ಲ ದಾಟಿಬಿಟ್ಟ ಅಂದ್ರೆ ಆಗ ಆತನಿಗೆ ಶಾಂತಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಬಳಿಕ ಹೇಳ್ತಾರೆ, ಕೆಲ ಕೆಲವರು ಯೋಗಿಯ ಲಕ್ಷಣಗಳಿಂದ ಕೂಡಿಯೇ ಜನ್ಮ ತಳೆಯುತ್ತಾರೆ. ಆದರೆ ಅವರು ಎಚ್ಚರಿಕೆಯಿಂದಿರಬೇಕು. ಕಾಮಕಾಂಚನವೇ ಯೋಗದ ಪ್ರತಿಬಂಧಕ. ಅದು ಅವರನ್ನು ಯೋಗ ಭ್ರಷ್ಟರನ್ನಾಗಿ ಮಾಡಿ ಸಂಸಾರಕ್ಕೆ ಎಳೆದು ಬಿಡುತ್ತದೆ. ಬಹುಶಃ ಭೋಗಾಸಕ್ತಿ ಅವರಲ್ಲಿ ಸ್ವಲ್ಪ ಇದ್ದಿರಬೇಕು. ಅದು ಮುಗಿಯಿತು ಎಂದರೆ ಮತ್ತೆ ಭಗವಂತನ ಕಡೆಗೆ ಹೊರಟು ಹೋಗುತ್ತಾರೆ. ಮತ್ತೆ ಅವರಿಗೆ ಹಿಂದಿನ ಯೋಗಾವಸ್ಥೆ ಬಂದು ಬಿಡುತ್ತದೆ. ಎಷ್ಟು ಮಾತುಗಳನ್ನ ಇಲ್ಲಿ ಹೇಳಿದ್ದಾರೆ ಅಂತಂದ್ರೆ, ಕೇಳುವವರಿಗೆ ನಾಲ್ಕೇ ವಾಕ್ಯ, ಅರ್ಥ ಮಾಡಿಕೊಂಡ್ರೆ ನಾಲ್ಕಾರು ಪುಟಗಳು. ಕೆಲ ಕೆಲವರು ಯೋಗಿಯ ಲಕ್ಷಣಗಳಿಂದ ಕೂಡಿಯೇ ಜನ್ಮ ತಳೆಯುತ್ತಾರೆ ಅಂತ ಹೇಳಿದ ತಕ್ಷಣ ಅದು ಹೇಗದು ಅನ್ನುವ ಪ್ರಶ್ನೆ ಸ್ವಾಭಾವಿಕವಾಗಿಯೇ ಬರುತ್ತದೆ. ಭಗವಂತ ಮನುಷ್ಯರಿಗೆ ಜನ್ಮವನ್ನು ಕೊಡುವಾಗ ಕೆಲವರನ್ನ ಯೋಗಿಗಳನ್ನಾಗಿಯೂ, ಕೆಲವರನ್ನ ಭೋಗಿಗಳನ್ನಾಗಿಯೂ, ಕೆಲವರನ್ನ ರೋಗಿಗಳನ್ನಾಗಿಯೂ ಸೃಷ್ಟಿಸ್ತಾನೇನು? ಭಗವಂತ ಆ ರೀತಿಯಲ್ಲಿ ಸೃಷ್ಟಿಸೋದಕ್ಕೆ ಹೋಗೋದಿಲ್ಲ. ಆ ರೀತಿಯಲ್ಲಿ ಸೃಷ್ಟಿಯಾಗೋದು ಮನುಷ್ಯರ ವಿಚಾರದಲ್ಲಿ ಮಾತ್ರ ಹೇಳಬೇಕಾಗತ್ತೆ, ಅವರವರ ಕರ್ಮ ಅಂತ. ಆದರೆ ಪ್ರಾಣಿಗಳು ಕೂಡ ಕರ್ಮವಶಾತ್ ಆ ಜನ್ಮವನ್ನೇ ಎತ್ತಿವೆ. ದೇವತೆಗಳು ಕೂಡ ಕರ್ಮಫಲ ರೂಪದಿಂದ ಆ ಸ್ವರ್ಗವನ್ನು ಪಡೆದಿದ್ದಾರೆ. ಕರ್ಮ ಬಹಳ ಕೆಲಸ ಮಾಡ್ತದೆ. ಒಳ್ಳೆ ಮಾತಾಡಿದ್ರೆ ಎಲ್ಲರೂ ನಗ್ತಾ ನಗ್ತಾ ಮಾತನಾಡ್ತಾರೆ ನಮ್ಮ ಬಳಿ, ಕೆಟ್ಟ ಮಾತಾಡಿದ್ರೆ ಕಪಾಳು ಕೆರಡು ಬಿಗೀತಾರೆ. ಕೆಟ್ಟ ಮಾತಿನ ಪ್ರತಿಕ್ರಿಯೆ ಅದು, ಒಳ್ಳೆಯ ಮಾತಿನ ಪ್ರತಿಕ್ರಿಯೆ ಇದು. ಅಲ್ಲೇ ಗೊತ್ತಾಗುತ್ತದೆ ನಮ್ಮ ನಮ್ಮ ಕರ್ಮ ನಮಗೆ ಯಾವುದೋ ಒಳ್ಳೆಯದನ್ನೋ ಕೆಟ್ಟದನ್ನೋ ಕೊಡ್ತಾ ಇರುತ್ತದೆ ಅಂತ. ಈ ಕುರಿತಾಗಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಸಾಕಷ್ಟು ಚರ್ಚೆ ನಡೆದಿದೆ. ಉಪನಿಷತ್ತು ಕೂಡ ಈ ಲೋಕದ ಜನರು ಪಡುವಂತಹ ಸುಖ ಕಷ್ಟಗಳ ಹಿನ್ನೆಲೆಯ ಮರ್ಮ ಏನು ಅನ್ನೋದನ್ನ ಚರ್ಚಿಸಿ ಒಂದು ಇತ್ಯರ್ಥಕ್ಕೆ ಬಂದಿದೆ. ಒಳ್ಳೆಯದು ಮಾಡಿದವನು ಒಳ್ಳೆಯದನ್ನು ಪಡಿತಾನೆ, ಕೆಟ್ಟದ್ದನ್ನು ಮಾಡಿದವನು ಕೆಟ್ಟದ್ದನ್ನು ಪಡಿತಾನೆ ಅಂತ. ಕೆಲ ಕೆಲವರು ಯೋಗಿಯ ಲಕ್ಷಣಗಳಿಂದ ಕೂಡಿಯೇ ಜನ್ಮ ತಳೆಯುತ್ತಾರೆ ಅಂತ ಹೇಳಿದ್ರೆ, ಆ ಯೋಗಿಯ ಲಕ್ಷಣದಿಂದ ಕೂಡಿ ಜನ್ಮ ತಳೆಯುವುದಕ್ಕೆ ಬೇಕಾದಂತಹ ಸಂಸ್ಕಾರಗಳು ಅವನ ಹಿಂದಿನ ಜನ್ಮಗಳಿಂದ ಸಂಗ್ರಹಿಸಲ್ಪಟ್ಟಿವೆ ಅಂತ ಅರ್ಥ. ಅಂತಂದ್ರೆ ಅವನು ಹಿಂದಿನ ಜನ್ಮಗಳಲ್ಲೂ ಕೂಡ ಸಾಕಷ್ಟು ಸಾಧನೆ ಮಾಡಿದ್ದ ಅಂತ ಅರ್ಥ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಅರ್ಜುನ ಶ್ರೀಕೃಷ್ಣ ನನ್ನ ಒಂದು ಪ್ರಶ್ನೆ ಕೇಳ್ತಾನೆ, ಬಹಳ ಸ್ವಾರಸ್ಯವಾಗಿದೆ. ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಛತಿ ಕಚ್ಚಿನ್ನೋ ಭಯ ವಿಭ್ರಷ್ಟಶ್ಚಿನ್ನ ಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೋಡೋ ಬ್ರಹ್ಮಣ ಪತಿ ಏತನ್ಮೇ ಸಂಶಯಂ ಕೃಷ್ಣ ಚೇತ್ತುಮರ್ಹತ್ಯಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಚೇತಾನ ಹ್ಯುಪಪದ್ಯತೆ. ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಕೃಷ್ಣ, ಶ್ರದ್ಧಾವಂತನಾಗಿರ್ತಾನೆ ಒಬ್ಬ ಯೋಗಿ, ಆದರೆ ಕಾರಣಾಂತರಗಳಿಂದ ಮಾಡುವ ಪ್ರಯತ್ನವನ್ನು ಬಿಟ್ಟುಬಿಡ್ತಾನೆ. ಅದರಿಂದಾಗಿ ಯೋಗದಲ್ಲಿ ನೆಲೆ ನಿಂತಹ ಮನಸ್ಸು ವಿಚಲಿತವಾಗುತ್ತದೆ, ಅಂಥವನಿಗೆ ಯೋಗ ಪ್ರಾಪ್ಯವಾಗುವುದಿಲ್ಲ. ಅಂಥವನ ಗತಿ ಏನು ಕೃಷ್ಣ? ಯೋಗ ಪ್ರಾಪ್ತಿ ಆಗಬೇಕಾದ್ರೆ ಮೊದಲು, ಸಮಾಧಿ ಸ್ಥಿತಿ ಪ್ರಾಪ್ತವಾಗಬೇಕಾದ್ರೆ ಮೊದಲು ಅವನ ಮನಸ್ಸು ಸ್ವಲ್ಪ ವಿಚಲವಾಗಿ ಹಾಗೇನೇ ಸಂಸಾರದಲ್ಲಿ ಬಿದ್ದು ಸತ್ತೋಗ್ತಾನೆ. ಅಂಥವನಿಗೆ ಯಾವ ಗತಿ? ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನ ಭ್ರಮಿವ ನಶ್ಯತಿ. ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗೋದಿಲ್ವೇ ಅವನು? ಆಕಾಶದಲ್ಲಿರುವಂತಹ ದೊಡ್ಡ ಮೋಡದ ಒಂದು ಭಾಗ ಕಿತ್ತು ಸ್ವತಂತ್ರವಾಗಿ ಆ ಚಿಕ್ಕ ಮೋಡ ಮುಂದುಗಡೆ ಇರುವಂತಹ ದೊಡ್ಡ ಮೋಡಕ್ಕೂ ಸೇರದೆ, ಹಿಂದುಗಡೆ ಇರುವಂತಹ ದೊಡ್ಡ ಮೋಡದಿಂದಲೂ ಬಿಡಲ್ಪಟ್ಟು ಮಧ್ಯದ ಆಕಾಶದಲ್ಲಿ ಗಾಳಿಗೆ ಸಿಕ್ಕಿ ಚದರಿ ನಿರ್ನಾಮವಾಗುವಂತೆ ಈ ಬಗೆಯ ಅರ್ಧ ಯೋಗಿ, ಯೋಗ ಭ್ರಷ್ಟ, ಇತ್ತ ಸಂಸಾರ ಸುಖವನ್ನು ಅನುಭವಿಸದೆ ಅತ್ತ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸುವುದೇ ನಷ್ಟವಾಗೋದಿಲ್ವೇ? ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃಪತಿ. ಪರಬ್ರಹ್ಮ ನನ್ನ ಹೊಂದುವ ದಾರಿಯಲ್ಲಿ ಅವನು ಮುಗ್ಗರಿಸಿ ಪಥಭ್ರಷ್ಟನಾಗುವುದಿಲ್ವೇ? ಏತನ್ಮೇ ಸಂಶಯಂ ಕೃಷ್ಣ ಛೇತ್ತು ಮರತ್ಯ ಅಶೇಷತಃ ತ್ವದನ್ಯಕ್ ಸಂಶಯಸ್ಯಾಸ್ಯ ಛೇತ್ತ ನ ಹ್ಯುಪಪದ್ಯತೆ. ಹೇ ಕೃಷ್ಣ, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬಲ್ಲವನು ಅಂದರೆ ನೀನು ಮಾತ್ರವೇ, ಬೇರೆ ಯಾರೂ ಕೂಡ ಈ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ, ಆದ್ರಿಂದ ಕೇಳ್ತಾ ಇದ್ದೇನೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಕುಶಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಭಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೇ ಚ ತತೋ ಭೂಯ ಸಂಸಿದ್ಧೋ ಕುರುನಂದನ. ಕುರುನಂದನನಾದ ಅರ್ಜುನನೇ, ಹೆದರಬೇಡ, ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಈ ಯೋಗ ಭ್ರಷ್ಟನಿಗೆ ಯಾವ ನಾಶವೂ ಇಲ್ಲ. ಅವನು ಕೈಕೊಂಡಂತಹ ಅರ್ಧಂಬರ್ಧ ಯೋಗ ನಾಶವಾಗೋದಿಲ್ಲ. ಯಾಕೆ ಅಂತಂದ್ರೆ, ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಯಾರು ಮಂಗಳಕರವಾದ ಕಾರ್ಯವನ್ನು ಸ್ವಲ್ಪವನ್ನಾದರೂ ಮಾಡಿದಾನೋ ಅವನು ದುರ್ಗತಿಯನ್ನ ಖಂಡಿತ ಹೊಂದುವುದಿಲ್ಲ. ಇದೊಂದು ಬಹಳ ಅದ್ಭುತವಾದಂತಹ ಆಶ್ವಾಸನೆ. ಸಾಮಾನ್ಯವಾಗಿ ಯೋಗ ಭ್ರಷ್ಟರಾದವರು ನಾಯಿ ನರಿಗಳ ಜನ್ಮವನ್ನು ತಾಳ್ತಾರೆ ಅಂತನೋ ಮಾತುಗಳನ್ನೆಲ್ಲ ಬರೆದು ಇಟ್ಟಿದ್ದಾರೆ, ಹೇಳ್ತಾ ಇರ್ತಾರೆ. ಯೋಗ ಅಂತಂದ್ರೆ ಹಿಮಾಲಯದ ತುತ್ತ ತುದಿಗೆ ಏರುವಂತಹ ಪ್ರಯತ್ನ, ಎಷ್ಟೋ ಸಲ ಕಾಲು ಜಾರಬೇಕಾಗುತ್ತದೆ, ಆದರೆ ಕೊನೆಗೊಮ್ಮೆ ಮತ್ತೆ ಮತ್ತೆ ಹತ್ತಿದಂತಹ ಶಕ್ತಿ ಯಾವ ಕಾಲಿಗೆ ಇದೆಯೋ ಅದರಿಂದ ಮತ್ತೆ ಮೇಲೆ ಹೋಗ್ತಾನೆ, ಗುರಿ ಮುಟ್ತಾನೆ ಅವನು ಅಂತನ್ನುವ ಒಂದು ಉದಾಹರಣೆಯನ್ನು ತಗೊಳ್ಬೇಕಾಗ್ತದೆ. ಹಿಂದಿನ ಜನ್ಮದಲ್ಲಿ ಇದ್ದಂತಹ ಸಂಸ್ಕಾರಗಳೆಲ್ಲ ಸೇರಿಕೊಂಡು ಮುಂದಿನ ಜನ್ಮದಲ್ಲಿ ಮತ್ತೆ ಮುಂದುವರಿಯೋದಕ್ಕೆ ಬೇಕಾದಂತಹ ಅವಕಾಶವನ್ನ ಭಗವಂತ ಕಲ್ಪಿಸಿ ಕೊಡ್ತಾನೆ. ಅಷ್ಟೇ ಅಲ್ಲ, ಆ ಯೋಗಿಯಾದವನು ಯಾವ ಒಂದು ಮಂಗಳಕರವಾದಂತಹ ಕಾರ್ಯವನ್ನ ಕೈಗೊಂಡಿದ್ದಾನೋ ಅಂದ್ರೆ ಪರಮಾತ್ಮನನ್ನ ಧ್ಯಾನಿಸುವಂತಹ ಮಂಗಳ ಕಾರ್ಯ. ಮಂಗಳ, ಎಲ್ಲ ಮಂಗಳಗಳಿಗೂ ಮಂಗಳ ಸ್ವರೂಪನಾದ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿದಂತಹ ಆ ಒಂದು ಮಂಗಳ ಕಾರ್ಯ ಏನಿದೆಯೋ ಅದನ್ನ ಏನು ಪ್ರಾರಂಭ ಮಾಡಿದಾನೋ ಅದು ಎಂದಿಗೂ ನಾಶವಾಗುವುದಿಲ್ಲ. ಮಾತ್ರವಲ್ಲ, ಅದನ್ನು ಕೈಗೊಂಡಂತಹ ವ್ಯಕ್ತಿಯನ್ನು ಕೂಡ ಅದು ನಾಶವಾಗುವುದಕ್ಕೆ ಬಿಡೋದಿಲ್ಲ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂತಾತ ಗಚ್ಚತಿ, ಬಿಡೋದಿಲ್ಲಪ್ಪ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಯೋಗಭ್ರಷ್ಟನಾದವನು ಆ ಪರಮ ಮಂಗಳಕರವಾದಂತಹ ಸಾಧನೆಯಲ್ಲಿ ನಿರತನಾಗಿದ್ದಂತಹ ಒಂದು ಫಲವಾಗಿ ಎಲ್ಲಿಗೆ ಹೋಗ್ತಾನವನು? ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ. ಪುಣ್ಯವಂತರು ಯಾವ ಒಂದು ಲೋಕಕ್ಕೆ ಹೋಗ್ತಾರೋ ಆ ಲೋಕಕ್ಕೆ ಹೋಗ್ತಾನವನು. ಯಾಕೆ? ಇವನು ಮಾಡಿದಂತಹದ್ದು ಪುಣ್ಯ ಕಾರ್ಯ. ಆದ್ರಿಂದ ಯೋಗ ಭ್ರಷ್ಟ ಪುಣ್ಯ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಹಲವಾರು ವರ್ಷಗಳವರೆಗೆ ಆನಂದದಿಂದ ಇರ್ತಾನೆ, ಆ ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇರ್ತಾನೆ. ಬಳಿಕ ಆ ಒಂದು ಸುಖ ಅನುಭವವನ್ನ ಭಗವಂತ ಅವನಿಗೆ ಆ ಲೋಕದಲ್ಲಿ ಕರುಣಿಸಿದ ಬಳಿಕ ಮತ್ತೆ ಕರುಣೆಯಿಂದ ಅವನನ್ನ ಭೂಮಿಗೆ ಬೀಳಿಸ್ತಾನೆ. ಯಾವಾಗ ಆ ಪುಣ್ಯ ಅಂತ ಹೇಳ್ತಕ್ಕಂಥದ್ದು ಕರಗ್ತದೋ ಮತ್ತೆ ಅವನು ಭೂಮಿಗೆ ಬರ್ತಾನೆ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಆದ್ರೆ ಎಲ್ಲಿ ಹುಟ್ಟುತ್ತಾನವನು ಅದು ಪ್ರಶ್ನೆ. ಪ್ರಾಣಿಗಳ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ, ದರಿದ್ರರ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ, ದುಃಖಿಗಳ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಅಂತೆಲ್ಲ ಯಾತಕ್ಕೆ ಹೇಳೋದು ಅಂತಂದ್ರೆ ಯೋಗದಿಂದ ವಿಚಲಿತ ಮಾನಸನಾಗದಿರಲಿ ಅಂತಷ್ಟೆ. ಅವನು ಯೋಗಭ್ರಷ್ಟನಾಗದು ಇರಲಿ, ಎಚ್ಚರವಾಗಿರಲಿ ಅಂತನ್ನುವ ದೃಷ್ಟಿಯಿಂದ ಮಾತ್ರವೇ ಹಾಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳಿದಾನೆ, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಶುಚಿಯಾದ ಶ್ರೀಮಂತರ ಮನೆಯಲ್ಲಿ ಯೋಗಭ್ರಷ್ಟನು ಹುಟ್ಟುತ್ತಾನೆ. ಶ್ರೀಮಂತರಲ್ಲಿ ಎರಡು ಬಗೆ, ಶುಚಿಯಾದ ಶ್ರೀಮಂತರು ಅಶುಚಿಯಾದ ಶ್ರೀಮಂತರು ಅಂತ ಎರಡು ಬಗೆ. ಅಶುಚಿಯಾದ ಶ್ರೀಮಂತರು ಅಂತಂದ್ರೆ ಏನು? ಅವ್ರ ಮನೆಯಲ್ಲಿ ನೆಲ ಒರೆಸೋದಿಲ್ಲ, ಸ್ನಾನ ಮಾಡೋದಿಲ್ಲ, ಎಲ್ಲಂದ್ರಲ್ಲಿ ತಿಂತಾರೆ. ಈ ಅಶುಚಿಯೋ ಅಲ್ಲ, ಅನ್ಯಾಯ ಮಾರ್ಗದಿಂದ ಧನ ಸಂಚಯ ಮಾಡಿದಂಥವರು. ಅವರಿಗೆ ನಾನು ಹೆಸರಿಟ್ಟದ್ದು ಧನವಂತರು ಅಂತ. ಶ್ರೀಮಂತರು ಅಂತ ಕರೆಯಲ್ಪಡಬೇಕಾದ್ರೆ ಶ್ರೀ ಮಂಗಳ, ಮಂಗಳಕರವಾದ ಗುಣಗಳನ್ನು ಅವನು ಹೊಂದಿರಬೇಕಾಗ್ತದೆ. ಸ್ವಯಾರ್ಜಿತವಾದಂತಹ ಹಣದಿಂದ ಅವನು ಇರಬೇಕಾಗುತ್ತದೆ, ನ್ಯಾಯ ಸಂಬದ್ಧವಾಗಿ ಅವನು ಸಂಪಾದನೆ ಮಾಡಿಕೊಂಡಿರಬೇಕಾಗ್ತದೆ ಮತ್ತು ಶ್ರೀಮಂತನಾಗಿ ಇರಬೇಕಾಗ್ತದೆ. ಇಂತಹ ಮಂಗಳಕರವಾದ ಗುಣಗಳಿಂದ ಕೂಡಿದಂತಹ ಶ್ರೀಮಂತರ ಮನೆಯಲ್ಲಿ, ಅಂತಹ ಶುಚಿರ್ಭೂತರಾದಂತಹ ಶ್ರೀಮಂತರ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಅಥವಾ ಒಂದೋ ಹಾಗಾಗಬಹುದು, ಇಲ್ಲದೆ ಹೇಳಿದ್ರೆ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಧೀಮಂತರಾದ ಯೋಗಿಗಳ ಕುಲದಲ್ಲೇ ಅವನು ಹುಟ್ಟುತ್ತಾನೆ. ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ, ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಇಂಥ ಒಂದು ಜನ್ಮ ಯಾವುದು? ಧೀಮಂತರಾದ, ಶ್ರೀಮಂತರಲ್ಲ, ಧೀಮಂತರಾದ ಯೋಗಿಗಳ ಕುಲದಲ್ಲಿ ಅವನು ಹುಟ್ಟುತ್ತಾನೆ. ಇಂತಹ ಒಂದು ಜನ್ಮ ಅತ್ಯಪೂರ್ವ ಈ ಲೋಕದಲ್ಲಿ. ಇದು ಬಹಳ ಮುಖ್ಯವಾದಂತಹ ಅಂಶ. ಯೋಗಿಗಳ ಕುಲ, ಯೋಗಿಗಳ ಕುಲ ಅಂತ ಒಂದು ಇದೆ ಅಂತ ಹೇಳಿದಾಗಾಯ್ತು ಅಲ್ಲಿಗೆ. ಯೋಗಿಗಳ ಕುಲ ಅಂತಂದ್ರೇನು? ಅವರು ಋಷಿ ಸದೃಶರಾದಂತಹ ಜೀವನವನ್ನು ನಡೆಸ್ತಾ ಇರುತ್ತಾರೆ. ಧರ್ಮ ಅಂತ ಏನಿದೆಯೋ, ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ತಾ ಇದೆಯೋ ಅದನ್ನು ಮಾತ್ರವೇ ಮಾಡ್ತಾ, ಏನನ್ನು ಮಾಡಬಾರದು ಅಂತ ಹೇಳ್ತಕ್ಕಂಥ ನಿಷೇಧವನ್ನು ಹೇಳಲಾಗಿದೆಯೋ ಆ ನಿಷೇಧಗಳನ್ನೆಲ್ಲ ಬಿಟ್ಟು ಪರಿಶುದ್ಧ ಹೃದಯದಿಂದ ಸದಾ ಆ ಬ್ರಹ್ಮಚಿಂತನೆಯಲ್ಲಿಯೇ ಇರತಕ್ಕಂಥ ಗಂಡ ಹೆಂಡರು ಇದ್ದಾರಲ್ಲ ಅವರೇ ಋಷಿಗಳು. ಋಷಿ ಸದೃಶರಾದಂತಹ ದಂಪತಿಗಳು, ಋಷಿ ಸದೃಶರಾದಂತಹ ಕುಟುಂಬದವರು, ಅದೇ ಯೋಗಿಗಳ ಕುಲ. ಇನ್ನೊಂದಿದೆ ಯೋಗಿಗಳ ಕುಲ ಅಂತಂದ್ರೆ, ರಾಮಕೃಷ್ಣ ಆಶ್ರಮ ಇದ್ದ ಹಾಗೆ ಆಶ್ರಮಗಳು, ಇದೊಂದು ಯೋಗಿಗಳ ಕುಲ. ದೊಡ್ಡವರು ಚಿಕ್ಕವರು ಎಲ್ಲರೂ ಇರ್ತಾರೆ. ಅಂದ್ರೆ ತಂದೆ ಅಣ್ಣ ತಮ್ಮ ಈ ಭಾವನೆಯಿಂದ ತಗೊಂತು ಅಂತ ಹೇಳಿದ್ರೆ ಇದು ಒಂದು ಯೋಗಿಗಳ ಕುಲ. ಆ ಲೌಕಿಕವಾದ ತಂದೆ ತಾಯಿಗಳಲ್ಲಿ ಹುಟ್ಟಿದಂತಹ ಈ ಯೋಗ ಭ್ರಷ್ಟನಾದಂತಹ ಯೋಗಿ ವಿದ್ಯಾಭ್ಯಾಸ ಪೂರ್ತಿ ಮುಗಿಯುವವರೆಗೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ದು, ವಿದ್ಯಾಭ್ಯಾಸ ಮುಗಿಯಿತು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಬರ್ತೇನೆ ಅಂತ ಹೇಳಿ ಹೋಗ್ತಾನವನು. ನೇರವಾಗಿ ಹೋಗಿ ರಾಮಕೃಷ್ಣಾಶ್ರಮಕ್ಕೆ ಬಂದು ಸೇರಿಕೊಂಡು ಅಲ್ಲೇ ಇದ್ಬಿಡ್ತಾನವನು. ಅಲ್ಲಿ ಇರತಕ್ಕಂತಹ ಇತರ ಯೋಗಿಗಳ ಸಹಕಾರದಿಂದ ಸಹಾಯದಿಂದ ಸಹವಾಸದಿಂದ ಯೋಗದಲ್ಲಿ ಮುಂದುವರಿತಾ ಹೋಗ್ತಾ ಇರ್ತಾನೆ. ಒಂದೋ ಹೀಗೆ ಇಲ್ಲದಿದ್ರೆ ಯೋಗಿಗಳೇ ಇದ್ದಾರೆ ಹೊರಗಡೆ ಕೂಡ. ಅಂತಹ ಯೋಗ ಭ್ರಷ್ಟರೆಲ್ಲರೂ ಕೂಡ ಅವರ ಒಂದು ಕಾಲ ಬಂದಾಗ, ಜನ್ಮ ತಳಿ ಈ ಭೂಮಿಯಲ್ಲಿ ಜನ್ಮ ತಳೆಯುವಂತಹ ಕಾಲ ಬಂದಾಗ ಇಂತಹ ಸಜ್ಜನದ ಮನೆಯನ್ನೇ ಹುಡುಕ್ತಾ ಇರ್ತಾನವನು. ಯಾರು ಆ ಒಂದು ಭಾವದಿಂದ ಭಗವದ್ ಭಾವದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೋ ಅವರ ಮನೆಯಲ್ಲಿ ಅವನು ದಾರಿಯನ್ನು ಕಂಡುಕೊಳ್ತಾನೆ. ಉಪನಿಷತ್ತು ಇದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದೆ. ಋಷಿಮುನಿಗಳು ಆ ಜೀವದ ಗತಿಗಳನ್ನು ಬಗೆ ಬಗೆಯ ಜೀವದ ಗತಿಗಳನ್ನು ಬಗೆ ಬಗೆಯಾಗಿ ವರ್ಣಿಸಿದ್ದಾರೆ. ಯಾರ ಮನೆಗಳಲ್ಲಿ ಸಜ್ಜನರು ಹುಟ್ಟಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಮದುವೆ ಆದ ತಕ್ಷಣವೇ ಅದಕ್ಕಿಂತ ಮೊದಲು ಕೂಡ ಧಾರ್ಮಿಕವಾದಂತಹ ಜೀವನವನ್ನು ನಡೆಸಿ ಭಗವಂತನಲ್ಲಿ ಭಕ್ತಿಯಿಂದ ಇದ್ದು ಮದುವೆ ಆದ ಮೇಲೂ ಕೂಡ ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಪಾರಾಯಣಾದಿಗಳನ್ನ ನಾಮಜಪಾದಿಗಳನ್ನ ಮಾಡಿಕೊಂಡು ಸಜ್ಜನ ಸಹವಾಸವನ್ನೇ ಮಾಡಿಕೊಂಡು ಅತ್ಯಂತ ಪರಮ ಪರಿಶುದ್ಧವಾದ ಹೃದಯದಿಂದ ಜೀವನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ಖಂಡಿತ ಅಲ್ಲಿ ಅಂತಹ ಸಜ್ಜನ ಹುಟ್ಟೋದಕ್ಕೆ ಅವಕಾಶ ಆಗುತ್ತದೆ. ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೇಚ ತಥೋಭೂಯ ಸಂಸಿದ್ಧವು ಕುರುನಂದನ. ಕೃಷ್ಣ ಅರ್ಜುನ, ತತ್ರ ಅಂದ್ರೆ ಆ ಶರೀರದಲ್ಲಿ ಹೊಸದಾಗಿ ಯಾವ ಜನ್ಮವನ್ನು ತಳೆದಿದಾನೋ ಆ ಶರೀರದಲ್ಲಿ ಅವನಿಗೆ ಹಿಂದಿನ ಜನ್ಮದ ಬುದ್ಧಿ ಸಂಯೋಗ ಉಂಟಾಗುತ್ತದೆ. ಹಿಂದೆ ಎಲ್ಲಿಯವರೆಗೆ ಆ ಯೋಗಾಭ್ಯಾಸವನ್ನು ಮಾಡಿ ಮುಗಿಸಿದಾನೋ ಅದು ನೆನಪಿಗೆ ಬರ್ತದೆ. ಓಹೋ, ನಾನು ಇಲ್ಲಿಯವರೆಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಂತ ತಿಂದ್ಕೊಂಡಿದ್ದೆ, ಆದ್ರೆ ನನ್ನ ಜೀವನ ಅದಲ್ಲ ಅನ್ನುವ ಕಾಣ್ತದಲ್ಲ, ಯಾಕೋ ಇದು ಸರಿ ಇಲ್ಲ ಅನ್ನುವ ಕಾಣ್ತದಲ್ಲ ಅಂತ ಅವನಿಗೆ ಅನಿಸ್ತದೆ. ಮೊದಲು ಯಾತಕ್ಕೀಗಾಗುತ್ತದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಒಂದು ದಿನ ಅವನಿಗೆ ನಿರ್ಧಾರಾತ್ಮಕವಾಗಿ ಗೊತ್ತಾಗ್ತದೆ ಇದು ತನ್ನ ಜೀವನ ಅಲ್ಲ ಅಂತ. ಅವನು ಆಗಿಂದ ಹಾಗೆ ಹೊರಟು ಬಿಡ್ತಾನೆ. ಆ ಅಪ್ಪ ಅಮ್ಮಂದ್ರು ಅಯ್ಯೋ ಮಗನೇ ಅಯ್ಯೋ ಮಗನೇ ಅಂತ ಅಳತಾ ಇರ್ತಾರೆ. ಅವರು ಯೋಗಿಗಳ ಕುಲದವರಾಗಿದ್ರೆ ಅಳತಾ ಇರಲಿಲ್ಲ, ಆದರೆ ಅವರು ಪ್ರಾಪಂಚಿಕರಾದ್ರಿಂದ ಸ್ವಾಭಾವಿಕವಾಗಿ ಹೇಳ್ತಾರೆ. ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರು ಹೊಸದಾಗಿ ಬಂದಂತಹ ಬ್ರಹ್ಮಚಾರಿಗಳಿಗೆ ಸಮಾಧಾನ ಹೇಳ್ತಾ, ನೀನು ಕೋಗಿಲೆ ಮರಿಯಾಗುತ್ತೀಯೋ ಕಾಗೆ ಮರಿಯಾಗುತ್ತೀಯೋ ನೋಡೋಣ ಅಂತ ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ರು. ಕೋಗಿಲೆ ತಾನೇ ಮರಿ ಹಾಕಿ ತಾನೇ ಮೊಟ್ಟೆ ಇಟ್ಟು ತಾನೇ ಮರಿ ಮಾಡಿ ತಾನೇ ಬದುಕಿಸೋದಿಲ್ಲ, ಅದನ್ನ ಕಾಪಾಡೋದಿಲ್ಲ. ಸ್ವಲ್ಪ ಸೋಮಾರಿ ಹಕ್ಕಿ ಅಂತ ಹೇಳ್ಬಹುದು. ಪ್ರತೀತಿ ಏನು ಅಂತ ಹೇಳಿದ್ರೆ ಅದು ಮೊಟ್ಟೆ ಇಡುವ ಸಮಯಕ್ಕೆ ಕಾಗೆ ಕೂಡ ಮೊಟ್ಟೆ ಇಡುವುದಕ್ಕೆ ಸರಿಯಾಗಿ ಗೂಡು ಕಟ್ಕೊಂಡಿರ್ತದೆ. ಅದು ಕಾಗೆ ಕೂಡ ಮೊಟ್ಟೆ ಇಟ್ಟಿರ್ತದಲ್ಲಿ ಆ ಮೊಟ್ಟೆಗಳನ್ನ ಕೆಳಗಡೆ ಬೀಳಿಸಿ ತನ್ನ ಮೊಟ್ಟೆಗಳನ್ನ ಇಟ್ಟುಬಿಟ್ಟು ಮೆತ್ತಗೆ ಇತ್ಕಡೆ ಬಂದ್ಬಿಟ್ಟಿರ್ತದಂತೆ. ಕಾಗೆ ಎಷ್ಟೇ ಬುದ್ಧಿವಂತ ಪಕ್ಷಿಯಾಗಿದ್ದ ಪಕ್ಷದಲ್ಲೂ ಕೂಡ ಆ ಮೊಟ್ಟೆಯ ಪರಿವರ್ತನೆಯನ್ನು ಗಮನಿಸದೆ ಅದಕ್ಕೆ ಕಾವು ಕೊಟ್ಟು ಮರಿ ಮಾಡಿ ಅದಕ್ಕೆ ಆ ಮರಿಗೂ ಕೂಡ ಆಹಾರವನ್ನು ತಿನ್ನಿಸ್ತಾ ಕೆಲವು ಕಾಲ ಕಾಪಾಡ್ಕೊಂಡು ಬರ್ತದೆ. ನನ್ನ ಮರಿ ಚೆನ್ನಾಗಿ ಬೆಳೀತಾ ಇದೆ, ನನ್ನ ಮರಿ ಬಹಳ ಚೆನ್ನಾಗಿ ಬೆಳೀತಾ ಇದೆ, ಏನ್ ಮರಿ ಅಂತೆಲ್ಲ ಮಾತನಾಡಿಸಿ ಮುದ್ದು ಮಾಡಿರ್ತದದು. ಯಾವಾಗ ಈ ಕೋಗಿಲೆ ಮರಿ ಒಳಗಡೆ ಇದ್ದದ್ದು ಕಳ್ಳ ಮರಿ, ಅದು ಜಾಣ ಮರಿ ಬೆಳೀತಾ ಬೆಳೀತಾ ಬೆಳೀತಾ ರೆಕ್ಕೆ ಯಾವಾಗ ಬೆಳೀತದೋ ಇನ್ನು ನಾನು ಹಾರಾಡಬಲ್ಲೆ ಅಂತ ಗೊತ್ತಾಯ್ತು. ಅದು ನೋಡ್ತಾ ಇರ್ತದೆ ಯಾವುದೋ ಕಾಗೆ ಇದ್ದ ಕಾಣ್ತದಲ್ಲ, ನನ್ನ ತಾಯಿ ತಂದೆ ಬೇರೆ ಇದ್ದಾರೆ ಅಂತ ಒಂದು ದಿನ ಓಟ ಕೇಳ್ತದದು. ಆಗ ಈ ಕಾಗೆ ಇದೆಯಲ್ಲ, ನನ್ನ ಮಗ ನನ್ನ ಮರಿ ನನ್ನ ಮರಿ ಅಂತ ಅಟ್ಸ್ಕೊಂಡು ಓಡ್ತದೆ. ಅದು ಹೆದರ್ಕೊಂಡು ಓಡ್ತಾ ಇದ್ರೆ ಇದು ಮೋಹದಿಂದ ಓಡ್ತದೆ, ಕೊನೆಗೂ ಅದು ಸಿಕ್ಕೋದಿಲ್ಲ, ಕೊನೆಗೆ ಅದು ಕೋಗಿಲೆಯಾಗಿಯೇ ಉಳಿತದೆ. ಇದು ಕಾಗೆ. ಈ ರೀತಿಯಲ್ಲಿ ಒಂದು ಮಾತನ್ನ ಸ್ವಾಮಿ ಯತೀಶ್ವರಾಂಜಿ ಹೇಳ್ತಾರೆ, ನೀನು ಕೋಗಿಲೆ ಮರಿ ಆಗ್ತೀಯೋ ಕಾಗೆ. ಇದೇ ಮಾತನ್ನ ಶ್ರೀಮಾತೆ ಶಾರದಾದೇವಿಯವರು ಕೂಡ ಹೇಳಿದ್ದುಂಟು. ಅದು ಶ್ರೀ ಶಾರದಾದೇವಿ ಜೀವನ ಗಂಗಾದಲ್ಲಿ ಬರುತ್ತದೆ. ಅಂತೂ ಯೋಗಿಗಳು ಯಾವ ಸಾಧನೆಯನ್ನ ಮಾಡಿರ್ತಾರೋ ಅವರೇ ಮುಂದಿನ ಜನ್ಮದಲ್ಲಿ ಯೋಗಿಗಳ ಲಕ್ಷಣದಿಂದ ಕೂಡಿ ಜನ್ಮ ತಳೀತಾರೆ ಅಂತ ಅಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆದರೆ ಅವರೂ ಎಚ್ಚರಿಕೆಯಿಂದಿರಬೇಕು, ಇದು ಎರಡನೇ ಮಾತು. ಯೋಗಿಗಳಾದ ಮಾತ್ರಕ್ಕೆ, ಯೋಗಿಗಳ ಲಕ್ಷಣದಿಂದ ಕೂಡಿದ ಮಾತ್ರಕ್ಕೆ ಅವರ ಎಚ್ಚರ ತಪ್ಪಿ ನಡೆಯುವಂತಿಲ್ಲ ಅಂತನ್ನುವ ಮಾತು ಎಷ್ಟು ಪ್ರಾಮುಖ್ಯ. ನಾವು ಗೊತ್ತಿದ್ದೂ ಗೊತ್ತಿದ್ದು ರಾತ್ರಿ ಕಂಡ ಬಾವಿಯಲ್ಲಿ ಹಗಲೇ ಬೀಳ್ತೇವೆ, ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಬಿದ್ರೆ ಅಂದ್ರೆ ಈ ಪಟ್ಟಣಿಗರಿಗೆ ಆ ಮಾತು ಅರ್ಥ ಆಗೋದಿಲ್ಲ. ಹಳ್ಳಿಗಳಲ್ಲಿ ಮೈದಾನಗಳಿರುತ್ತವೆ, ಅದು ವಿಶಾಲವಾದ ಜಾಗ, ಹೊಲಗಳೆಲ್ಲ ಇರುತ್ತೆ, ಮಧ್ಯ ಮಧ್ಯ ಕೆಲವು ಬಾವಿಗಳಿರುತ್ತೆ. ಆ ಬಾವಿಗಳಿಗೆ ಸುತ್ತ ಕಟ್ಟೆ ಇರೋದಿಲ್ಲ, ಬಡವರಾದ್ರಿಂದ ಕಟ್ಕೊಂಡಿರೋದಿಲ್ಲ. ಆ ದಾರಿಯಾಗಿಯೇ, ಆ ಬಾವಿಗೆ ದಾರಿಯಾಗಿಯೇ ದಾರಿ ಹರಿದುಕೊಂಡು ಹೋಗ್ತದೆ ಊರಿಂದ ಊರಿಗೆ ಹೋಗ್ತಕ್ಕಂಥದ್ದು. ಹಗಲೊತ್ತಿನಲ್ಲಿ ಪ್ರಯಾಣಿಕ ಸಂಚರಿಸ್ತಾ ಇರ್ತಾನೆ, ಹೋಗುವಾಗ ಅವನಿಗೆ ಬಾವಿ ಸ್ಪಷ್ಟವಾಗಿ ಕಾಣುತ್ತದೆ. ಅವನೇನು ಮಾಡ್ತಾನೆ, ಸ್ವಲ್ಪ ದಾರಿ ತಪ್ಪಿಸಿ ಬಾವಿಯನ್ನು ತಪ್ಪಿಸಿಕೊಂಡು ಹೋಗ್ತಾನೆ. ವಾಪಸ್ ಬರುವ ವೇಳೆಗೆ ಕತ್ತಲಾಗಿರ್ತದೆ, ಕೆಲಸ ಮುಗಿಸಿಕೊಂಡು ವಾಪಸ್ ಬರುವಾಗ. ಆಗ ಅವನು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸ್ವಲ್ಪ ಏಮಾರಿ ಅದರೊಳಗಡೆ ಬಿದ್ದು ಬಿಡ್ತಾನೆ. ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಆ ಕತ್ತಲಿನ ಕಾರಣದಿಂದಾಗಿ ಬಿದ್ರೆ ಆಶ್ಚರ್ಯವೇನಿಲ್ಲ. ಆದರೆ ಒಬ್ಬ ಪ್ರಯಾಣಿಕ ರಾತ್ರಿಯೇ ಹೊರಟಿರ್ತಾನೆ, ಅವನು ಎಚ್ಚರದಿಂದ ಹೊರಟಿರ್ತಾನೆ, ದಾರಿಯಲ್ಲಿ ಕಲ್ಲು ಮುಳ್ಳು ತಗಲ್ದ ಹಾಗೆ ನೋಡಿಕೊಳ್ತಾನೆ, ಹಾಗೇನೆ ಬಾವಿಯನ್ನು ಕೂಡ ಕಂಡು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿರ್ತಾನೆ. ಹಗಲೊತ್ತಿಗೆ ಬರುವಾಗ ಇದು ಹಗಲು ತಾನೆ, ರಾತ್ರಿನೇ ಬಂದಿದ್ದೇನಂತೆ ಈ ಜಗದಲ್ಲಿ, ಯಾವ ತರದ ಅಪಾಯಕ್ಕೆ ಗುರಿಯಾಗಿದೆ, ನಾನು ರಾತ್ರಿಯಲ್ಲೇ ಬಂದಿದ್ದೇನಂತೆ, ಇನ್ನು ಹಗಲೊತ್ತೇನು ಅಂತ ಅವನು ಮೇಲ್ ನೋಡ್ಕೊಂಡು ಬಂತು ಅಂತ ಹೇಳಿದ್ರೆ ಇವನು ಕೆಳಗೆ ಹೋಗ್ತಾನೆ. ಆಧ್ಯಾತ್ಮಿಕ ಜೀವನ ಅಂತಂದ್ರೆ, ಸಾಧು ಜೀವನ ಅಂತಂದ್ರೆ ಸಾವಧಾನ್, ಸಾಧು ಸಾವಧಾನ್, ಸದಾ ಎಚ್ಚರಿಕೆಯಿಂದಿರಲೇಬೇಕು. ಹೇಗೆ ರೋಗಿಯೊಬ್ಬ ಪೂರ್ಣ ವಾಸಿಯಾಗುವವರೆಗೆ ಆಹಾರ ನಿಯಮಗಳನ್ನ ಕಡ್ಡಾಯವಾಗಿ ಕಟ್ಟುನಿಟ್ಟಿನಿಂದ ಪರಿಪಾಲಿಸಿಕೊಂಡು ಬರಬೇಕೋ, ಅಷ್ಟೇ ಕಟ್ಟುನಿಟ್ಟಾಗಿ ಈ ಆಧ್ಯಾತ್ಮಿಕ ಪಥ್ಯಪಾನಗಳನ್ನು ಕೂಡ ಮಾಡಬೇಕಾಗ್ತದೆ. ಆದರೆ ಅವರೂ ಕೂಡ ಎಚ್ಚರಿಕೆಯಿಂದಿರಬೇಕು. ಕಾಮಕಾಂಚನವೇ ಯೋಗದ ಪ್ರತಿಬಂಧಕ. ನತ್ತ ಬಂದರು ಶ್ರೀರಾಮಕೃಷ್ಣರು ಕಾಮಕಾಂಚನದ ಬಗ್ಗೆ ಹೇಳೋದಿಕ್ಕೆ. ಬಹಳ ಮುಖ್ಯವಾದ ವಿಚಾರವನ್ನು ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು ಗುರುಗಳಾದವರ ಒಂದು ವಿಶಿಷ್ಟವಾದ ಬೋಧನಾಕ್ರಮ. ಮನಸ್ಸು ಚಂಚಲವಾದ್ದರಿಂದ ಮುಖ್ಯವಾದ ಮಾತನ್ನು ಹೇಳುವಾಗ ಅದು ಯಾವುದೋ ಒಂದು ಕಡೆ ಹೋಗ್ಬಿಟ್ಟು ಬಂದ್ಬಿಟ್ಟಿರುತ್ತೆ. ಈ ಮಾತು ಕಿವಿ ಒಳಗೆ ಬಿದ್ದಿರುತ್ತದೆ, ಮನಸ್ಸೆಲ್ಲೋ ಹೋಗಿರ್ತದೆ, ಗ್ರಹಿಸಿರೋದಿಲ್ಲ. ಇದು ಅಶುದ್ಧ ಮನಸ್ಸಿನ ಲಕ್ಷಣ. ಅಶುದ್ಧ ಮನಸ್ಸು ಯಾವಾಗಲೂ ಚಂಚಲ. ಆದ್ರಿಂದ ಗುರುಗಳಾದವರು ಏನ್ ಮಾಡ್ತಾರೆ, ಮತ್ತೊಮ್ಮೆ ಸಂದರ್ಭ ನೋಡಿಕೊಂಡು ಇನ್ನೊಂದ್ಸರ್ತಿ ಹೇಳ್ತಾರೆ. ಆಗ ಮನಸ್ಸಲ್ಲೇ ಇರ್ತದೆ, ಓಹ್ ಹೌದಲ್ಲ, ಇದು ಒಂದು ವಿಷಯವೇ ನಿಜ, ಏನೋ ಹೊಸದಾಗಿ ಕೇಳಿದವನಂತೆ ಅವನು ಅದನ್ನು ಭಾವಿಸ್ತಾನೆ. ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾರೆ ಬೇರೆ ಕಡೆ, ಸಾಧನೆ ಮಾಡ್ತಾ ಇರಬೇಕು, ಮತ್ತೆ ಮತ್ತೆ ಈ ಸದ್ಗ್ರಂಥಗಳನ್ನು ಓದ್ತಾ ಇರಬೇಕು, ಆಗ ಜಾಸ್ತಿ ಅರ್ಥ ಆಗ್ತದೆ ಅದು ಅಂತ ಒಂದು ಮಾತು ಹೇಳ್ತಾರೆ. ಅದು ಹೇಗದು, ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮನಸ್ಸು ಎಚ್ಚೆತ್ತುಕೊಳ್ತದೆ. ಎಚ್ಚೆತ್ತುಕೊಂಡಾಗ ಅರೆರೆ, ಇದು ನಾನು ಹಿಂದೆ ಎಷ್ಟೋ ಸತಿ ಓದಿದ್ದೆ, ಇದನ್ನು ನೋಡ್ಲೇ ಇಲ್ವಲ್ಲ, ಎಷ್ಟು ಚೆನ್ನಾಗಿದೆ. ಅದು ಅವನಿಗೆ ಆಗ ಬೇಕಾಗಿರುತ್ತೆ. ಆಗ ಅವನ ಮನಸ್ಸು ಕೂಡ ಅದಕ್ಕೆ ಹಸಿದುಕೊಂಡಿರುತ್ತದೆ, ಅವನದನ್ನು ಗ್ರಹಿಸ್ತಾನೆ, ಮತ್ತೆ ಅದನ್ನು ತನ್ನ ನಿತ್ಯಾನುಷ್ಠಾನದಲ್ಲಿ ಬಳಸಿಕೊಳ್ತಾನೆ. ಇದು ಶಾಸ್ತ್ರವನ್ನು ಓದುವುದು ಈ ಒಂದು ಉದ್ದೇಶದಿಂದ, ಸದ್ಗ್ರಂಥಗಳನ್ನು ಓದೋದು ಈ ಒಂದು ಉದ್ದೇಶದಿಂದ. ಪುನಃ ಪುನಃ ನಮಗೆ ನೆನಪು ಮಾಡಿಕೊಡ್ತದೆ, ತಿಳಿದರೆ ಮರ್ತು ಹೋಗ್ಬಿಟ್ಟು ಗುರಿ ತಪ್ಪಿ ಬಿಡ್ತೇವೆ ನಾವು. ಕಾಮಕಾಂಚನವೇ ಯೋಗದ ಪ್ರತಿಬಂಧಕ. ಕಾಮ ಕಾಂಚನ ಬ್ರಹ್ಮಚರ್ಯ ಮತ್ತು ಯುವಶಕ್ತಿ ಅಂತ ಒಂದು ಪುಸ್ತಕ ಪ್ರಕಟವಾಗಿತ್ತು. 2000 ಪ್ರತಿಗಳನ್ನು ಅಚ್ಚಾಸಿತ್ತು. 20 ದಿನಗಳಲ್ಲಿ ಖಾಲಿಯದು. ಎಲ್ಲರೂ ಅದನ್ನ ಮೆಚ್ಚಿದ್ದಾರೆ ಅಂತ ಅದರಿಂದ ಅಭಿಪ್ರಾಯವಾಗುತ್ತದೆ. ಇಂಥದ್ದೊಂದು ನಡೆದೇ ಇಲ್ಲ ಇಲ್ಲಿ. ಹಾಗೆ ಬಾಕಿ ಉಳಿದ ಪುಸ್ತಕಗಳು ಕೂಡ ಇವೆ. ಆದರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾನು ಒಂದು ಉನ್ನತ ಮಟ್ಟದ ಜೀವನವನ್ನು ನಡೆಸಬೇಕು ಅನ್ನುವ ಕಲ್ಪನೆ ಇರ್ತದೆ. ಆದರೆ ಅದು ಹೇಗೆ ಅನ್ನೋದನ್ನು ಹೇಳಿಕೊಡುವವರು ನಮ್ಮಲ್ಲಿ ಯಾರೂ ಇಲ್ಲ. ಅದಕ್ಕೂ ಕೂಡ ಕಾರಣ ಏನು ಅದನ್ನು ಆ ಪುಸ್ತಕದಲ್ಲಿ ಬರೆಯಲಾಗಿದೆ. ಈ ಕಾಮ ಮತ್ತು ಕಾಂಚನ ಇದು ನಮ್ಮನ್ನ ಎಷ್ಟು ದಿಗ್ಭ್ರಮೆಗೊಳಿಸ್ತದೆ ಅಂತ ಹೇಳಿದ್ರೆ ಅದನ್ನು ನಾವು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅವರವರ ಮನಸ್ಸಿನಲ್ಲೇ ಅವರವರು ಕೇಳಿಕೊಂಡ್ರೆ ಆ ಇನ್ನೊಂದು ಮನಸ್ಸು ಸ್ವಲ್ಪ ಒಳ್ಳೆ ಮನಸ್ಸು ಒಂದ್ ಕಡೆ ಇರ್ತದೆ, ಈ ಕಡೆ ಕೆಟ್ಟ ಮನಸ್ಸು, ಈ ಕಡೆ ಒಳ್ಳೆ ಮನಸ್ಸು, ಎರಡು ಮನಸ್ಸು ನಮ್ಮಲ್ಲೇ ಇರ್ತದೆ. ಆ ಒಳ್ಳೆ ಮನಸ್ಸು ಹೇಳ್ತದೆ, ಹೌದು ಹೌದು ಹೌದು, ನೀನದು ಮಾಡಿದ ಸರಿ ಇಲ್ಲ. ಆಗ ನೀವು ಆ ಮಾತೆ ಆ ಮನಸ್ಸಿಗೆ ಹೇಳಿ, ಅಯ್ಯೋ ನೀನು ಮೊದಲೇ ಯಾಕೆ ನನಗೆ ಅದನ್ನು ಹೇಳಲಿಲ್ಲ. ಆ ಮನಸ್ಸು ಹೇಳುತ್ತೆ, ನಾನು ಹೇಳಿದೆ ನೀ ಕೇಳಲಿಲ್ಲ, ಈಗ ನಿನಗೆ ಅದ್ರ ಕಷ್ಟ ಅರ್ಥ ಆಗ್ತಾ ಇದೆ. ಆಗ ನೀ ನನ್ನ ಮಾತನ್ನು ಕೇಳ್ತಾ ಇದ್ದೀನಿ ಅಷ್ಟೇನೆ, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಅದು ಹರಿತಿಲೆಲ್ಲ ಹೋಗ್ತಕ್ಕಂಥದ್ದಲ್ಲ ಅದು ಅಂತ ಹೇಳ್ತಾ ಇದ್ದೆ. ಅದು ಕೆಟ್ಟ ಹೋಗೋರಿಗೆ ಮಾತ್ರ ಇರತಕ್ಕಂಥ ದಾರಿ, ಅದು ಒಳ್ಳೆಯವರಾಗೋದಕ್ಕೋಸ್ಕರ ಇರತಕ್ಕಂಥ ದಾರಿ ಅಲ್ಲ ಅದು, ನಾನು ಹೇಳಿದ್ದೆ ನಾನು. ಆದರೆ ನೀನು ನಿನ್ನ ಉತ್ಸಾಹದ ಬಲದಲ್ಲಿ ನಿನ್ನ ದಾರಿಯನ್ನೇ ನೀನು ಹಿಡಿದೆ. ಈಗಲಾದರೂ ಏನು ಕಾಲ ಮೀರಿ ಹೋಗಿಲ್ಲ, ಇತ್ತ ಕಡೆಗೆ ಬಾ ಅಂತ ಆ ಒಳ್ಳೆ ಮನಸ್ಸು ಪಾಠವನ್ನು ಹೇಳ್ತದೆ. ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ಆತ್ಮನಿಂದ ಆತ್ಮನನ್ನು ಉದ್ಧಾರ ಮಾಡಿಕೊಳ್ಬೇಕು ಅನ್ನುವ ಮಾತನ್ನು ಶ್ರೀಕೃಷ್ಣ ಹೇಳ್ದ. ಅಲ್ಲಿ ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಪುಚ್ಚ ಮನಸ್ಸು ನೀಚ ಮನಸ್ಸು ಅಂತ ಹೇಳ್ತಕ್ಕಂಥ ಎರಡು ಮನಸ್ಸು ಕೂಡ ನಮ್ಮೊಳಗಡೆಯೇ ಇದೆ. ಆ ನೀಚ ಮನಸ್ಸು ಜಾಗೃತವಾದಾಗ ನೀಚ ಕಾರ್ಯ ಮಾಡ್ತಾನೆ ಮನುಷ್ಯ, ಉಚ್ಚ ಮನಸ್ಸು ಜಾಗೃತವಾದಾಗ ಒಳ್ಳೆಯವನ ಹಾಗೆ ಮಾತನಾಡ್ತಾನು. ಅದೇ ಮನುಷ್ಯ ಒಳ್ಳೆಯವನಾಗಿ ಮಾತನಾಡಿದ ಮನುಷ್ಯನೇ ಕೆಟ್ಟ ಕಾರ್ಯ ಮಾಡಿದಾಗ ಈಗ ಯಾಕೆ ಹೀಗೆ ಮಾಡ್ದ ಅಂತ ಬಾಕಿ ಉಳಿದವರು ಆಲೋಚನೆ ಮಾಡ್ತಾ ಇದ್ರೆ ಅದು ನೀಚ ಮನಸ್ಸು ಜಾಗೃತವಾಗಿ ಬಿಟ್ಟಿದೆ ಅಂತ ಈ ನೀಚ ಮನಸ್ಸಲ್ಲಿ ಇರತಕ್ಕಂಥವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಮನಸ್ಸು ಸುತ್ತ ಆಡ್ತಾ ಇರ್ತದೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಒಮ್ಮೆ ತಾತ್ವಿಕ ಭಾವ, ಇನ್ನೊಮ್ಮೆ ರಾಜ್ಯಿಕ ಭಾವ, ಮತ್ತೊಮ್ಮೆ ತಾಮಸಿಕ ಭಾವ, ಹೀಗೆ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಆ ಸಾತ್ವಿಕ ಭಾವ ಬಂದಾಗ ಗುರುತಿಸಿ ಅದನ್ನೇ ಬಲವಾಗಿ ಹಿಡಿದುಕೊಳ್ಳತಕ್ಕಂಥ ಪ್ರಯತ್ನ ಮಾಡಬೇಕು. ಆಗ ಜಾಸ್ತಿ ಸಾಧನೆ ಮಾಡಬೇಕು. ಯಾವಾಗ ಮನಸ್ಸು ಪ್ರಫುಲ್ಲವಾಗಿದೆಯೋ, ಯಾವಾಗ ಮನಸ್ಸು ಪ್ರಫುಲ್ಲವಾಗಿದೆಯೋ, ಯಾವಾಗ ಮನಸ್ಸು ಸಾತ್ವಿಕವಾಗಿದೆಯೋ, ಸಂತೋಷವಾಗಿದೆಯೋ, ಆಗ ಜಾಸ್ತಿ ಭಗವಂತನ ಸಾಧನೆ ಮಾಡಬೇಕು. ಭಗವಂತನನ್ನು ಕರೆದಾಡಬೇಕು, ಸ್ತುತಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಮತ್ತೆ ಸಂಸ್ಕಾರವಾಗಿ ಇನ್ನೂ ಹೆಚ್ಚಾಗಿ ಬರ್ತದದು. ಹೀಗೆ ಸದ್ವಿಚಾರಗಳನ್ನ ಸದ್ಭಾವವನ್ನ ಹೆಚ್ಚಿಸಿಕೊಳ್ಳಬೇಕು. ಆ ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ಬಂದಾಗ ಶ್ರೀರಾಮಕೃಷ್ಣ ಭಾಷೆಯಲ್ಲಿ ಹೇಳುದಿದ್ರೆ ನೀಚ ಮುಂಡೆದು ಬಂದಾಗ ಅದನ್ನ ಮೆಟ್ಟಿ ಇಡಬೇಕು. ಹೋಗು ನೀನು, ಬರಬೇಡ ನನ್ನ ಹತ್ರ, ನೀಚ ನೀನು, ಹೋಗು ನೀನು, ಬರಬೇಡ ನೀನು ನನ್ನ ಹತ್ರಕ್ಕೆ, ನಿನ್ನಿಂದಾಗಿ ನಾನು ಕೆಟ್ಟೆ ಇಲ್ಲಿವರೆಗೆ, ಬರಬೇಡ ನೀನು. ಅಯ್ಯೋ ಏನ್ ಗ್ರಹಚಾರ ಇದು, ಹೇ ಪರಮಾತ್ಮ ಈ ಒಂದು ಭಾವನೆ ನನಗೆ ಬಂದ್ಬಿಟ್ಟಿದೆ, ಹೋಗ್ಲಾಯ್ತಪ್ಪ ಇದನ್ನ, ಇದನ್ನ ಮುಂತೆ ಮತ್ತೆ ಇದು ತಲೆ ಎತ್ತದಂತೆ ನೋಡ್ಕೋ ನೀನು ಅಂತ ಮತ್ತೆ ಮತ್ತೆ ಹೇಳ್ಬೇಕು ಅದಕ್ಕೆ. ಆಗ ಅದಕ್ಕೆ ತುಂಬಾ ನಾಚಿಕೆ ಆಗಿ ಹೋಗ್ಬಿಡುತ್ತೆ. ಮನೆಗೆ ಬರ್ತಕ್ಕಂತ ವ್ಯಕ್ತಿಗಳನ್ನ ಬರಬೇಡಪ್ಪ ನೀನು, ಬರಬೇಡ ನೀನು, ಮುಖ ತೋರ್ಸಲೇ ಬೇಡ ನೀನು ಈ ಕಡೆ ಅಂತ ಹೇಳ್ತಾ ಇದ್ರೆ ಅವನ್ ಎಲ್ಲಿ ಬರಕ್ಕಾಗತ್ತೆ ಒಳಗಡೆ, ನಾಚಿಕೆ ಆಗಿಬಿಟ್ಟು ಹೊರಟೋಗ್ಬಿಡ್ತಾನ. ಹಾಗೇನೇನೆ ಈ ದುಷ್ಟ ಪ್ರವೃತ್ತಿಗಳು ದುಷ್ಟ ವೃತ್ತಿಗಳು ಬಂದಾಗ ಮತ್ತೆ ಮತ್ತೆ ಅದಕ್ಕೆ ಹೇಳ್ತಾ ಇರಬೇಕು, ನೀನು ನನಗೆ ಬೇಡ, ನೀನು ಹೋಗ ಆ ಕಡೆ, ಭಗವಂತನ ಆಣೆ, ನೀನು ಹೆಜ್ಜೆ ಇಟ್ಟರೆ ಸಾಯ್ತೀನಿ ನೀನು ಅಂತಂದ್ಬಿಟ್ಟು ಶಾಪ ಹಾಕಿ ಬೇಕಾದ್ರೆ ಹಾಕೋದಿದ್ರೆ, ಯಾರ್ಯಾರಿಗೋ ಶಾಪ ಹಾಕೋದ್ರ ಬದಲಿಗೆ ನಿಮ್ಮ ಆ ಕೆಟ್ಟ ಮನಸ್ಸಿಗೆ ಶಾಪ ಹಾಕಿ. ಆದರೆ ಒಳ್ಳೆದು ಬಂದಾಗ ತಬ್ಬಿಕೊಳ್ಳಿ, ಮತ್ತಷ್ಟು ಅದನ್ನು ಸ್ವಾಗತಿಸಿ, ಮತ್ತಷ್ಟು ಉಪಚಾರ ಮಾಡಿ ಸದುಪಯೋಗ ಪಡಿಸ್ಕೊಳ್ಬೇಕು, ಸದುಪಯೋಗ ಪಡಿಸ್ಕೊಳ್ಬೇಕು. ಇದರಿಂದ ಸತ್ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ತುಂಬುತ್ತಾ ಇರ್ತದೆ. ಯಾವಾಗ ಸತ್ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಬರ್ತದೋ ಅದು ಮತ್ತೆ ನಿಮ್ಮನ್ನ ಮುಂದಕ್ಕೆ ಕೊಂಡೊಯ್ತದೆ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಹೇಳಿದ್ರು ಈ ಕಾಮ ಮತ್ತು ಕಾಂಚನ ಅಂತ ಹೇಳ್ತಕ್ಕಂಥದ್ದೇ ಮನುಷ್ಯನನ್ನ ಈ ಜಗತ್ತಿಗೆ ಕಟ್ಟಿ ಹಾಕಿರ್ತಕ್ಕಂಥದ್ದು, ಯೋಗದಲ್ಲಿ ಮುಂದುವರಿಯೋದಕ್ಕೆ ಬಿಡದೇ ಇರತಕ್ಕಂಥದ್ದು. ಆದ್ರಿಂದ ಎಚ್ಚರವಾಗಿರಬೇಕು. ಯೋಗಿಗಳ ಲಕ್ಷಣದಿಂದ ಕೂಡಿದವರು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿದವರು ಕೂಡ ಎಚ್ಚರವಾಗಿರಬೇಕು ಅಂತ ಹೇಳ್ತಾರೆ. ನೋಡಿ, ಎತ್ತರಕ್ಕೆ ಏರಿದಷ್ಟು ಜಾಸ್ತಿ ಎಚ್ಚರವಾಗಿರ್ಬೇಕಾಗ್ತದೆ. ಆಲೋಚನೆ ಮಾಡಿ ನೋಡಿ, ಏಕೆಂದ್ರೆ ಅವನ ಏನಾದ್ರೂ ಬಿದ್ದ ಅಂದ್ರೆ ಮೂಳೆ ಕೂಡ ಉಳಿಯೋದಿಲ್ಲ. ನೆಲದ ಮೇಲೆ ಇದ್ದವನು ಬಿದ್ದ ಅಂತಂದ್ರೆ ಮೈ ಕೊಡಿಕೊಂಡು ಎದ್ದುಕೊಂಡು ಮತ್ತೆ ಹೋಗ್ತಾ ಇರ್ಬೋದು, ಮತ್ತೆ ಬೀಳ್ಬಹುದು, ಮತ್ತೆ ಹೇಳ್ಬಹುದು. ನೆಲದಲ್ಲೇ ಇರುವವರು ಅಂತ ಹೇಳಿದ್ರೆ ಯಾರು? ಯಾರು ಇನ್ನು ಸಾಧನೆಗೆ ತೊಡಗೇ ಇಲ್ವೋ ಅವರು. ಸಾಮಾನ್ಯ ಜನ ಎಷ್ಟೇ ಈ ಕಾಮಕಾಂಚನದಲ್ಲಿ ಬಿದ್ದಿರಲಿ, ಅವ್ರನ್ನ ಕಂಡು ನೀವೇನು ಹೀಯಾಳಿಸಬೇಕಾಗಿಲ್ಲ. ಅದೊಂದು ದೊಡ್ಡ ಗ್ರಹಚಾರ ನಮ್ಮಲ್ಲಿ. ಅಯ್ಯೋ, ಅವನು ಕಾಮಕಾಂಚನದಲ್ಲಿ ಬಿದ್ದಿದ್ದಾನೆ ಅಂತ ಹೇಳುದಿದೆಯಲ್ಲ, ಅದರ ಅರ್ಥ ಏನು ಅಂದ್ರೆ ಇವನಿಗೆ ಬೇಕಾಗಿದೆ ಇನ್ನು ಅಂತ. ಅಯ್ಯೋ, ನಾನು ಬೇಡ ಅಂತ ಬಿಡ್ತಾ ಇದ್ದೀನಿ, ಅವನು ಚೆನ್ನಾಗಿ ಅದನ್ನ ಆನಂದ ಪಡ್ತಾ ಇದ್ದಾನೆ, ನಾನು ಅನುಭವಿಸುವ ಇಲ್ಲ, ಅವನು ಮಾತ್ರ ಬಿಡ್ತಾ ಇಲ್ಲ. ಎಲ್ಲರೂ ಹಾಗೆ ಬಿಟ್ಕೊಂಡಿದ್ರೆ ಇವನು ಕೂಡ ಬಿಟ್ಕೊಂಡಿರ್ತಿದ್ದ. ಅವರೆಲ್ಲ ಆ ಹಣದ ಮೋಜನ್ನ ಎಷ್ಟೋ ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ. ಗಂಡ ಹೆಂಡರು ಹೇಗೆ ಕೈ ಕೈ ಹಿಡ್ಕೊಂಡು ಹೇಗೆ ಓಡಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಅದೆಲ್ಲ. ಅಯ್ಯೋ ಅಯ್ಯೋ, ಇವನು ಆಗ್ತಾನೆ ಬಿಟ್ಟವನು ಅಥವಾ ಸ್ವಲ್ಪ ಮುಂದುವರೆದವನಾದ್ರೂ ಕೂಡ ಹಳೆ ವಾಸನೆ ಇದು ಕೂಡ ಸ್ವಲ್ಪ ಇರುತ್ತಲ್ಲ. ಅದಕ್ಕೋಸ್ಕರ ಯೋಗದಲ್ಲಿ ಮುಂದುವರಿದವರು ಕೂಡ ಎಚ್ಚರವಾಗಿರಬೇಕಾಗುತ್ತೆ ಅಂತ. ಎಚ್ಚರ ಎಚ್ಚರ ಎಚ್ಚರ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ. ಮತ್ತೆ ಮತ್ತೆ ಆ ಉಪನಿಷತ್ ವಾಕ್ಯ ಶ್ರೀ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳಿ, ಹೇಳಿ ಎಚ್ಚರಗೊಳ್ಳಿ, ಗುರಿ ಸೇರುವವರೆಗೆ ನಿಲ್ಲದಿರಿ. ಆದರೆ ಈ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ ಅಂತ ಹೇಳ್ತಕ್ಕಂಥ ಅದರ ಅರ್ಥ ಮಾತ್ರ ಗುರಿ ಸೇರುವವರೆಗೆ ನಿಲ್ಲದಿರಿ ಅಂತಲ್ಲ, ಸರಿಯಾದ ಗುರುಗಳ ಬಳಿ ಸೇರಿ ಸರಿಯಾದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಅಂತ ಅರ್ಥ ಅದು. ಅಂತೂ ಎಚ್ಚರವಾಗಿರಬೇಕಾಗ್ತದೆ, ಇದು ಬಹಳ ಮುಖ್ಯ. ಸ್ವಾಮಿ ಬ್ರಹ್ಮಾನಂದರು, ಸ್ವಾಮಿ ವಿವೇಕಾನಂದರು ಇವರೆಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದಂತಹ ಮಾತು ಏನು ಹೇಳಿದ್ರೆ, ಮನುಷ್ಯರ ಮನಸ್ಸಿನ 1/8 ಮಾತ್ರವೇ ಎಚ್ಚೆತ್ತುಕೊಂಡಿದೆ, ಉಳಿದ 7% ಮಲಗಿದೆ. ಸ್ವಾಮಿ ಬ್ರಹ್ಮಾನಂದರು ಉದಾಹರಣೆ ಕೊಟ್ಟು ಹೇಳ್ತಾರೆ, ಐಸ್ಬರ್ಗ್ಸ್ ದೊಡ್ಡ ದೊಡ್ಡ ಹಿಮದ ಖಂಡಗಳು, ಹಿಮದ ಪರ್ವತಗಳೇ ಇವೆ. ಉತ್ತರ ಧ್ರುವದಲ್ಲಿ ಹಿಮದ ಪರ್ವತಗಳೇ ಇವೆ. ಆ ಪರ್ವತದ ಭಾಗ ಅಷ್ಟು ದೊಡ್ಡ ಕಂಡರೂ ಕೂಡ ಅದು ಕೇವಲ 1/8 ಮಾತ್ರ, 7% ಎಲ್ಲ ನೀರಿನಲ್ಲಿ ಮುಳುಗಿಕೊಂಡಿರ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಅಂತ ಹೇಳ್ತಾರೆ. ಹಾಗಾದ್ರೆ ಯೋಗದಿಂದ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆ ಒಳಗಡೆ ನಿದ್ರೆ ಮಾಡ್ತಾ ಇರತಕ್ಕಂತಹ ಮನಸ್ಸನ್ನ ಬಡಿದು ಎಚ್ಚರಿಸ್ತಾ ಇದ್ದೇವೆ ಅಂತ ಅರ್ಥ. ಜಪ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಎಚ್ಚತ್ತಿ ಮಾಡಬೇಕು ಅಂತಲೇ ಕೇಳ್ತಿರ್ತಾರೆ. ಎಚ್ಚತ್ತಿ ಮಾಡಬೇಕು ಅಂದ್ರೆ ಒಳಗಡೆ ಸುಪ್ತವಾಗಿರುತ್ತ ಇರತಕ್ಕಂತಹ ಮನಸ್ಸು ಜಾಗೃತವಾಗುವವರೆಗೆ ಮಾಡ್ತಾ ಇರಬೇಕು. ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದಕ್ಕೆ ಈ ಜಪ ಅಂತ ಹೇಳ್ತಕ್ಕಂಥದ್ದು ಉಸಿರಾಟದ ಮೂಲಕ ಮತ್ತು ಬೇರೆ ಬೇರೆ ಸಾಧನೆಗಳ ಮೂಲಕ ನಾವೇನು ಮಾಡ್ತೇವೋ ಅದು ಆ ಕುಂಡಲಿನಿ ಶಕ್ತಿ ಹೋಗಿ ಬಡಿತಾ ಇರ್ತದೆ. ಏಳಮ್ಮ ಕುಂಡಲಿನಿ ಶಕ್ತಿ, ಏಳಮ್ಮ ಕುಂಡಲಿನಿ ಶಕ್ತಿ ಅಂತ. ಅವಳು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾತಕ್ಕೆ ಅಂದ್ರೆ ಈ ಮನಸ್ಸು ಶುದ್ಧವಾಗಿರೋದಿಲ್ಲ. ಶುದ್ಧವಾಗಿಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾದಾಗ ಏನಾಗ್ತದೆ, ಬಹಳ ಬೇಗ ಕೆಳಕ್ಕೆ ಹೋಗ್ಬಿಡ್ತದೆ. ಎದ್ದ ಮನಸ್ಸು ಕೆಳಕ್ಕೆ ಹೋಯಿತು ಅಂತ ಹೇಳಿದ್ರೆ ಅದು ಅಪಘಾತಕ್ಕೆ ಕಾರಣ. ಮನುಷ್ಯ ಸಂಯಮದಿಂದ ಇದ್ದುಕೊಂಡು ಸ್ವಲ್ಪ ಸಾಧನೆ ಮಾಡಿದಂತಹ ಮನುಷ್ಯ ಕುಂಡಲಿನಿ ಶಕ್ತಿ ಸ್ವಲ್ಪ ಜಾಗೃತವಾಗಿ ಕೆಳಗಡೆ ಹೋದಾಗ ಅವನಂತಹ ಕಾಮುಕ ಇನ್ನಿಲ್ಲ, ಆ ರೀತಿಯಲ್ಲಾಗ್ಬಿಡ್ತಾನ. ಅದಕ್ಕೋಸ್ಕರವೇ ಎಷ್ಟೋ ಜನ ಯೋಗಿಗಳು ಬಹಳ ಭ್ರಷ್ಟರಾಗಿ ಹೋಗ್ಬಿಟ್ಟಿರ್ತಾರೆ ಇತ್ಯಾದಿ ಹೇಳುವಂತಹದ್ದು. ಕುಂಭಕರ್ಣನನ್ನ ಎಬ್ಬಿಸಿಬಿಟ್ರು, ಎಬ್ಬಿಸಿದ ತಕ್ಷಣ ಅವನಿಗೆ ಎಷ್ಟು ಆಹಾರ ಕೊಡಬೇಕು ಗೊತ್ತೇನು, ಗಾಡಿಗಟ್ಟಲೆ ಆಹಾರ ಕೊಡಬೇಕು ಅವನಿಗೆ. ಅದೇ ರೀತಿಯಲ್ಲಿ ಈ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದು, ಕುಂಡಲಿನಿ ಶಕ್ತಿಗೆ ಸರ್ಪ ಸರ್ಪ, ಅದು ಸರ್ಪದ ಆಕೃತಿಯಲ್ಲಿ ಸುತ್ತಿಕೊಂಡಿರೋದ್ರಿಂದ ಸರ್ಪ ಸರ್ಪ ಅಂತ ಹೇಳ್ತಾರೆ. ಕೇವಲ ಅದು ಸರ್ಪ ಅಲ್ಲ, ಅದು ನಿಜವಾಗಿ ಸರ್ಪ ಅಲ್ಲ, ಅದು ಸರ್ಪದ ಆಕೃತಿಯಲ್ಲಿ ಸುತ್ತಿಕೊಂಡಿರ್ತಕ್ಕಂಥದ್ದು ಅಷ್ಟೇನೆ. ಲಾಕ್ಷಣಿಕವಾಗಿ ಸರ್ಪವನ್ನೇ ತೋರಿಸ್ತಾ ಇರ್ತಾರೆ. ಶ್ರೀ ಸ್ವಾಮಿ ಯತೀಶ್ವರಾಜ ಹೇಳ್ತಾರೆ, ಸರ್ಪವನ್ನು ಕೆಣಕೋದಕ್ಕೆ ಹೋಗ್ಬೇಡ, ಸರ್ಪವನ್ನು ಕೆಣಕೋದಕ್ಕೆ ಹೋಗ್ಬೇಡ, ಸುಮ್ ಸುಮ್ಮನೆ ಸರ್ಪವನ್ನು ಕೆಣಕೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಹಠಯೋಗ, ಹಠಯೋಗ ಅಂತಿರ್ತದೆ. ಹಠಯೋಗ ಅಂತಂದ್ರೆ ಆ ಸರ್ಪವನ್ನು ಕೆಣಕುವ ಯೋಗ. ಅದು ಶುದ್ಧಿ ಕಾರ್ಯ ಮಾಡಬೇಕಾದ್ರೆ ಮೊದಲೇನೇನೆ ಆ ಸರ್ಪವನ್ನು ಕೆಣಕಿ ಆ ಕುಂಡಲಿನಿ ಶಕ್ತಿ ಜಾಗೃತವಾಗದೇನೇನೆ ಯಾರಿಗೂ ಜ್ಞಾನೋದಯವಾಗುವುದಿಲ್ಲ ಅನ್ನುವ ಕಾರಣದಿಂದ ಹಾಗಾದ್ರೆ ಆ ಕುಂಡಲಿನಿ ಶಕ್ತಿಯನ್ನೇ ಜಾಗೃತಗೊಳಿಸಿಕೊಳ್ತೇನೆ ಅಂತ ಹೊರಟು ಅದು ಜಾಗೃತವಾಗಿ ಕೊನೆಗೆ ಇವನನ್ನ ಅದು ಬಡದಾಕ್ಬಿಟ್ಟಿರ್ತದೆ. ಸರ್ಪದ ಸಹವಾಸ ಕಷ್ಟ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಕಾಮಕಾಂಚನವೇ ಯೋಗದ ಪ್ರತಿಬಂಧಕ, ಅದು ಅವರನ್ನು ಯೋಗ ಭ್ರಷ್ಟರನ್ನಾಗಿ ಮಾಡಿ ಸಂಸಾರಕ್ಕೆ ಎಳೆದು ಬಿಡುತ್ತದೆ. ಬಹುಶಃ ಭೋಗಾಸಕ್ತಿ ಅವರಲ್ಲಿ ಸ್ವಲ್ಪ ಇದ್ದಿರಬೇಕು, ಅದು ಮುಗಿಯಿತು ಎಂದರೆ ಮತ್ತೆ ಭಗವಂತನ ಕಡೆಗೆ ಹೊರತು ಹೋಗುತ್ತಾರೆ, ಮತ್ತೆ ಅವರಿಗೆ ಹಿಂದಿನ ಯೋಗಾವಸ್ಥೆ ಬಂದು ಬಿಡುತ್ತದೆ. ಆದರೆ ಮಧ್ಯೆ ಇದೊಂದು ಗಂಡಾಂತರ ಆಗಬೇಕಾಗುತ್ತೆ. ಯಾತಕ್ಕಾಗಬೇಕಾಗ್ತದೆ, ಶ್ರೀರಾಮಕೃಷ್ಣರು ಹೇಳಿದ ಮಾತನ್ನ ಕೇಳದ್ದರಿಂದ ಅವನು ಯೋಗ ಭ್ರಷ್ಟನಾಗಬೇಕಾಗ್ತದೆ. ಶ್ರೀರಾಮಕೃಷ್ಣ ಅದ್ಭುತವಾದಂತಹ ಜೀವನದಲ್ಲಿ ಹಲವಾರು ಪವಾಡ ಪುರುಷರು ಅವರ ಬಳಿಗೆ ಬಂದು ಅವರು ಹಾಳಾಗುವುದನ್ನ ಸಹಿಸದೆ ಶ್ರೀರಾಮಕೃಷ್ಣರು ಆ ಪವಾಡಗಳನ್ನೆಲ್ಲ ಎಳೆದುಕೊಳ್ತಾರೆ. ಒಬ್ಬ ಪವಾಡ ಪುರುಷ ತನ್ನ ಬೆನ್ನಿನಿಂದಲೇ ಬೆಳಕಿನ ಉದ್ದದ ಕಿರಣವನ್ನು ಬಿಟ್ಟುಬಿಟ್ಟು ಹತ್ತಲು ದಾರಿಯನ್ನ ಬೆಳಕು ಮಾಡಬಲ್ಲವನಾಗಿದ್ದ ಶ್ರೀರಾಮಕೃಷ್ಣ ಅವನು ಒಂದು ಕಡೆ ಹೋಗಿ ವಾಪಸ್ ಬರುವಾಗ ಕತ್ತಲಾದ್ರಿಂದ ಅವನು ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ನಾನು ಬೆಳಕನ್ನು ಕೊಡ್ತೇನೆ, ನೀವು ಆ ದಾರಿಯಲ್ಲಿ ಮುಂದೆ ಹೋಗ್ಬಿಡಿ ಅಂತ. ಅವನು ಹಿಂತಿರುಗಿ ನಿಂತು ಬೆಳಕನ್ನ ಬೀರ್ತಾನೆ, ಉದ್ದಕ್ಕೆ ಹೋಗ್ತದೆ ಟಾರ್ಚ್ ಲೈಟ್ ಇದ್ದಾಗಿ. ಶ್ರೀರಾಮಕೃಷ್ಣ ಅದನ್ನು ಉಪಯೋಗಿಸ್ಕೊಳ್ತಾರೆ. ಆಮೇಲೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇಂತಹ ಶಕ್ತಿಯನ್ನು ಇಟ್ಕೊಂಡಿದ್ದಾನೆ ಇವನು, ಇದನ್ನು ಉಪಯೋಗಿಸ್ತಾ ಇದ್ದಾನೆ, ಆದ್ರಿಂದ ಇವನು ಹಾಳಾಗಬಾರ್ದು ಅಂತ ಅದನ್ನ ಎಳೆದುಕೊಳ್ತಾರೆ. ಮತ್ತೆ ಅವನಿಗೆ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತ ಅದನ್ನು ತೋರಿಸೋದಕ್ಕೆ ಸಾಧ್ಯ ಆಗುದಿಲ್ಲ ಅವನಿಂದ. ಈ ಯೋಗ ಶಕ್ತಿಗಳು ಕೂಡ ಮನುಷ್ಯನನ್ನ ಸಂಸಾರಕ್ಕೆ ಎಳೆದು ಬಿಡುತ್ತದೆ. ಇನ್ನೊಬ್ಬ ಯೋಗಿ ಅದೇ ರೀತಿಯಲ್ಲಿ ಯೋಗ ಅಭ್ಯಾಸದಲ್ಲಿ ಅವನು ಮಾಯವಾಗಿ ಇನ್ನೊಂದು ಕಡೆ ಹೇಳಬಲ್ಲವನಾಗಿದ್ದ. ಆದ್ರಿಂದ ಅವನು ಕೆಲವು ಯುವತಿಯರನ್ನೆಲ್ಲ ಹಾಳು ಮಾಡಿ ಆ ಮೂಲಕ ಭೋಗವನ್ನು ಅನುಭವಿಸಿ ಅವನು ಯೋಗ ಹೊರಟೋಯ್ತು ಅಂತ ಕಥೆಗಳೆಲ್ಲ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯಲ್ಲಿ ಬರ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಎಷ್ಟೊಂದು ಎಚ್ಚರಿಕೆಯ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದೆಲ್ಲ ಗಮನೀಯ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ, ಇದು ಬೇರೆ ವಿಚಾರ. ಮೀನು ಹಿಡಿಯೋದಕ್ಕೆ ಸಟ್ಕ ಕಲ್ ಅನ್ನುವ ಹೆಸರಿನ ಒಂದು ಸಲಕರಣೆ ಇದೆ, ನೋಡಿರುವೆಯಾ ಅಂತ ಮಾಸ್ಟರ್ ಮಾಷಿನಿಗೆ ಹೇಳ್ತಾ ಇರುವಂತಹದ್ದು. ಮಾಸ್ಟರ್ ಹೇಳ್ತಾನೆ, ಇಲ್ಲ ನೋಡಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಮ್ಮ ಊರಿನ ಕಡೆ ಅದನ್ನು ಉಪಯೋಗಿಸ್ತಾರೆ. ಒಂದು ಹಸಿ ಗಳು ತೆಗೆದುಕೊಂಡು ಅದರ ಒಂದು ತುದಿಯನ್ನು ನೆಲಕ್ಕೆ ಹೂಳುತ್ತಾರೆ, ಇನ್ನೊಂದು ತುದಿಯನ್ನು ಬಗ್ಗಿಸಿ ಅದನ್ನು ನೆಪ ಮಾತ್ರ ಹಿಡಿದುಕೊಳ್ಳುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿರುತ್ತಾರೆ. ಆ ತುದಿಗೆ ಒಂದು ದಾರ ಕಟ್ಟಿ ಅದನ್ನು ನೀರಿನ ಮೇಲೆ ಇಳಿಬಿಡುತ್ತಾರೆ. ದಾರದ ಕೊನೆಗೆ ಎರೆಹುಳು ಸಿಕ್ಕಿಸಿದ ಗಾಳ ಕಟ್ಟುತ್ತಾರೆ. ಮೀನು ಗಾಳ ನುಂಗಿದೊಡನೆಯೇ ಗಳು ತಡಕ್ಕನೆ ಮೇಲಕ್ಕೆದ್ದು ನೆಟ್ಟೆಗೆ ನಿಂತುಕೊಂಡು ಬಿಡುತ್ತದೆ. ಈ ಉದಾಹರಣೆಯನ್ನು ಕೊಟ್ಟರು ಇಲ್ಲಿ ಶ್ರೀರಾಮಕೃಷ್ಣ. ಇಲ್ಲಿ ಯಾತಕ್ಕೆ ಕೊಟ್ಟರು, ಇದರ ವಿವರಣೆ ಇದರೊಳಗೆ ಇಲ್ಲ. ಇದನ್ನು ಓದಿದವರಿಗೆ ಮೀನು ಹಿಡಿಯುವಂತಹ ಉದಾಹರಣೆಯನ್ನು ಕೂಡ ನಮ್ಮ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತ ನಮ್ಮ ಬೆಸ್ತರು ಬಹಳ ಜನ ಸಂತೋಷ ಪಡ್ತಾರೆ. ಹೇಗೆ ಮೀನು ಹಿಡಿಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಲೋಕ ಗುರುಗಳಪ್ಪ ಅವರು. ಆದರೆ ಇಲ್ಲಿ ಆ ಮೂಲಕ ಅವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ನಮ್ಮ ಭಾವ ಸಾಗರದಲ್ಲಿ ಅವನು ಓಡಾಡ್ತಾ ಇದ್ದಾನೆ. ಆ ಸಾಗರಕ್ಕೆ ನಾವು ಗಾಳ ಹಾಕಬೇಕು. ಮನಸ್ಸಿನ ಒಂದು ತುದಿಯನ್ನ ಈ ಕಡೆ ನೆಟ್ಟು ಮನಸ್ಸಿನ ಇನ್ನೊಂದು ತುದಿಗೆ ಪ್ರೇಮ ಅಂತನ್ನುವ ಭಗವದ್ ಭಕ್ತಿ ಎನ್ನುವ ಗಾಳವನ್ನು ಕಟ್ಟಿ ಆ ಸಾಗರದಲ್ಲಿ ಭಾವಸಾಗರದಲ್ಲಿ ಬಿಡಬೇಕು. ಯಾವಾಗ ಆ ಭಕ್ತಿ ಅನ್ನುವ ಗಾಳವನ್ನ ಅಂದ್ರೆ ಎರೆಹುಳು ಅದನ್ನ ಭಗವಂತ ತಿನ್ನುತ್ತಾನೋ ತಕ್ಷಣ ಈ ಮನಸ್ಸಿನ ಗಾಳ ಗಣು ಇದೆಯಲ್ಲ ಅದು ನೆಟ್ಟಗಾಗಿಬಿಡ್ತದೆ, ಭಗವಂತ ಮೇಲ್ಗಡೆ ಬಂದ್ಬಿಡ್ತಾನೆ. ಹೇಗೆ ಅಲ್ಲಿ ಮೀನು ಮೇಲ್ಗಡೆ ಬರ್ತದೋ ಇಲ್ಲಿ ಭಗವಂತ ಮೇಲ್ಗಡೆ ಬಂದ್ಬಿಡ್ತಾನೆ ಅನ್ನೋ ಉದಾಹರಣೆ. ಭಗವಂತನನ್ನ ಹಾಗೆ ಎಳಿಬೇಕಾಗ್ತದೆ, ಆ ಪ್ರೇಮ ಭಕ್ತಿ ಅದರ ಗಾಳವನ್ನು ಹಾಕಬೇಕಲ್ಲಿ, ಅದು ತಿಂದ ತಕ್ಷಣ ಭಗವಂತ ಅದನ್ನು ತಿಂದ್ಬಿಡ್ತಾನೆ. ಹೇಗೆ ಮೀನು ಗಾಳಕ್ಕೆ ಆಸೆ ಪಟ್ಟು ಬಾಯಿ ತೆರೆದು ತಿನ್ನುತ್ತದೋ ಅದೇ ರೀತಿಯಲ್ಲಿ ಈ ಭಕ್ತಿಯನ್ನ ಭಗವಂತ ಮೆಲ್ತಾನೆ. ಆಗ ಮೀನು ಹೇಗೆ ಮೇಲೆ ಬರ್ತದೋ ಈ ಭಗವಂತ ಕೂಡ ಹಾಗೆ ಮೇಲೆ ಬರ್ತಾನೆ. ನಮ್ಮ ನಮ್ಮ ಅಂತರಂಗದ ಒಳಗಡೆಯೇ ಇದ್ದಾನೆ, ಅವನು ಜಾಗೃತವಾಗಬೇಕಾಗಿದೆ ಅಷ್ಟೇನೆ, ಮೇಲೆ ಬರಬೇಕಾಗಿದೆ. ಅದಕ್ಕೆ ನಾವು ಗಾಳ ಹಾಕಬೇಕು. ನಾವು ಯಾರ್ಯಾರಿಗೋ ಗಾಳ ಹಾಕ್ತೀವಿ, ಯಾವ್ದಾವುದಕ್ಕೋ ಗಾಳ ಹಾಕ್ತೀವಿ, ಆದ್ರೆ ಬಂದದ್ದು ಮೀನಲ್ಲ, ಮೀನಲ್ಲ, ಯಾವುದೋ ಕಚ್ಚೋ ಪ್ರಾಣಿಗಳು. ಆಮೇಲೆ ಜೀವನ ಇಡೀ ನಾವು ಒದ್ದಾಡ್ತಾ ಇರ್ತೇವೆ. ಅದರಿಂದ ಭಗವಂತ ಜರ್ತಕ್ಕಂತ ಮೀನಿಗೆ ಗಾಳ ಹಾಕ್ಬೇಕು. ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಉದಾಹರಣೆಗೆ ತಕ್ಕಡಿಯನ್ನು ತೆಗೆದುಕೋ. ತಕ್ಕಡಿಯ ಒಂದು ತಟ್ಟೆಗೆ ಭಾರ ಹಾಕಿದರೆ ಕೆಳಗಿನ ಮತ್ತು ಮೇಲಿನ ಮುಳ್ಳು ಒಂದೇ ಮುಖವಾಗಿರುವುದಿಲ್ಲ. ಕೆಳಗಿನ ಮುಳ್ಳೇ ಮನಸ್ಸು, ಮೇಲಿನ ಮುಳ್ಳೇ ಭಗವಂತ, ಎರಡೂ ಮುಳ್ಳು ಒಂದೇ ಮುಖವಾಗುವುದಕ್ಕೆ ಯೋಗ ಅಂತ ಹೆಸರು. ಎಷ್ಟು ಸುಂದರವಾದ ಉದಾಹರಣೆ. ಸಮತ್ವಂ ಯೋಗ ಉಚ್ಚತೆ ಅಂತ ಭಗವದ್ಗೀತೆಯಲ್ಲಿ ವಾಕ್ಯ. ಯೋಗ ಯೋಗ ಅಂತಂದ್ರೆ ಏನು? ಮನಸ್ಸಿನ ಎಲ್ಲ ಚಲನವಲನಗಳನ್ನು ನಿಲ್ಲಿಸಿ ಸಮತ್ವ ಸ್ಥಿತಿಯಲ್ಲಿ ಇಟ್ಟಾಗ ಅದೇ ಯೋಗ. ಮನಸ್ಸು ಸಮಸ್ಥಿತಿಯಲ್ಲಿ ಇದ್ದಾಗ, ಎಲ್ಲ ಬಗೆಯ ಅಲೆಗಳನ್ನ ಗಲಿಬಿಲಿಗಳನ್ನ ಕಳೆದುಕೊಂಡಾಗ ಭಗವಂತ ತಾನೇ ತಾನಾಗಿ ಪ್ರಕಾಶಮಾನನಾಗುತ್ತಾನೆ. ಭಗವಂತ ಹೊರಗಡೆಯಿಂದ ಎಲ್ಲಿಂದಲೋ ಬರಬೇಕಾಗಿಲ್ಲ, ಇರುವ ಭಗವಂತ ಸ್ಪಷ್ಟವಾಗಿ ಮಿನುಗುತ್ತಾನೆ. ಕಾಣದೇ ಇರೋದಕ್ಕೆ ಕಾರಣ ಏನು? ಮನಸ್ಸಿನ ಅಲೆಗಳು. ಸುಖ ಬಂದಾಗ ಹಿಗ್ಗಿ, ದುಃಖ ಬಂದಾಗ ಕುಗ್ಗಿ, ಮೇಲೇರಿ ಕೆಳಗಿಳಿದು, ಕೆಳಗಿಳಿದು ಮೇಲೇರಿ, ಈ ಬಗೆಯ ವೃತ್ತಿಗಳಿಂದ ಕೂಡಿದಂತಹ ಮನಸ್ಸಿಗೆ ಭಗವಂತ ಪ್ರತಿಫಲಿಸುವುದಿಲ್ಲ. ಆದ್ರಿಂದ ಸುಖ ದುಃಖಗಳೆಲ್ಲ ಬರತಕ್ಕಂಥವುಗಳು, ಹೋಗತಕ್ಕಂಥವುಗಳು. 10 ವರ್ಷಗಳ ಹಿಂದೆ ಎಷ್ಟೆಷ್ಟು ಸುಖಗಳು ಬಂದವು, ಎಷ್ಟೆಷ್ಟು ದುಃಖಗಳು ಬಂದವು. 10 ವರ್ಷದ ಹಿಂದೆ ಅದಕ್ಕೆ ಮೊನ್ನೆ ತಾನೇ ಎಷ್ಟು ಸುಖಗಳು ಬಂದವು, ಎಷ್ಟು ದುಃಖಗಳು ಬಂದವು. ಇವತ್ತಿಲ್ಲ ಅದು. ಮೊನ್ನೆ ಬಂದದ್ದು ನಿಜ, ಇವತ್ತು ಇಲ್ಲದ್ದು ನಿಜ. ಇವತ್ತು ಮತ್ತೆ ಬೇರೆ ಹೊಸ್ತಾಗಿ ಬಂದಾಯ್ತು. ಯಾಕೆ ಮತ್ತೆ ಹೊಸ್ತಾಗಿ ಕುಣಿಸೋದಕ್ಕೆ? ಹೇಗೆ ಹಿಂದೆ ಬಂದದ್ದು ಹೋಗಿದೆಯೋ ಹಾಗೆ ಹಿಂದೆ ಬಂದದ್ದು ಕೂಡ ಹೋಗ್ತದೆ. ಹೋಗುವಂತಹದ್ದಕ್ಕಾಗಿ ನಾವು ಯಾತಕ್ಕೆ ಚಡಪಡಿಸಬೇಕು ಅಂತನ್ನುವ ಈ ವಿವೇಕವನ್ನು ತಂದುಕೊಂಡು ಮನಸ್ಸನ್ನ ಸಮಸ್ಥಿತಿಗೆ ತರಬೇಕು. ಅದನ್ನೇ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ತಕ್ಕಡಿಯನ್ನು ತೆಗೆದುಕೋ. ತಕ್ಕಡಿಯ ತಟ್ಟೆಗೆ ಭಾರ ಹಾಕಿದರೆ, ಒಂದು ತಟ್ಟೆಗೆ ಭಾರ ಹಾಕಿದರೆ ಇನ್ನೊಂದು ತಟ್ಟೆ ಮೇಲ್ಗಡೆ ಹೋಗ್ತದೆ. ತಟ್ಟೆ ಮೇಲೆ ಹೋಗೋದು ನಿಜ, ಈ ತಟ್ಟೆ ಕೆಳಗೆ ಬರೋದು ನಿಜ. ಆದ್ರೆ ಒಂದು ಮೇಲ್ ಕೆಳಗಡೆ ಇರತಕ್ಕಂತಹ ಮುಳ್ಳು ಅದು ಕೂಡ ಕೆಳಗಡೆ ಈ ಕಡೆ ಬಂದ್ಬಿಡ್ತದೆ. ಮೇಲ್ಗಡೆ ಒಂದು ಮುಳ್ಳಿದೆ, ಅದು ಕೆಳಮುಖವಾಗಿ ಇದೆ. ಕೆಳಗಿನ ಮುಳ್ಳು ಅದು ಮೇಲ್ಮುಖವಾಗಿ ಇತ್ತು. ಎರಡು ತಟ್ಟೆಗಳು ಕೂಡ ಸಮಸ್ಥಿತಿಯಲ್ಲಿ ಇದ್ದಾಗ ಈ ಮುಳ್ಳು ಆ ಮುಳ್ಳು ಮುಖಾಮುಖಿಯಾಗಿ ಆನಂದವಾಗಿದ್ವು. ಯಾವಾಗ ತಟ್ಟೆ ಮೇಲೆ ಭಾರ ಬಿತ್ತೋ ಮುಳ್ಳು, ಕೆಳಗಡೆ ಇರತಕ್ಕಂಥ ಮುಳ್ಳು ಪಕ್ಕಕ್ಕೆ ಸರಿಯಿತು, ಸಂಪರ್ಕ ಸಂಬಂಧ ತಪ್ಪಿ ಹೋಯಿತು. ಹಾಗೇನೇ ನಮ್ಮ ಮನಸ್ಸು ಪರಮಾತ್ಮನಿಗೆ ಸೇರ್ಕೊಂಡಿದ್ರೆ ಮಾತ್ರವೇ ಅಲ್ಲಿ ಆನಂದ. ಪರಮಾತ್ಮನಿಂದ ದೂರ ಹೋದಾಗ ನಿರಾನಂದ. ಮನಸ್ಸು ಸ್ಥಿರವಾಗದ ಹೊರತು ಯೋಗಾವಸ್ಥೆ ಬಾರದು. ಶ್ರೀರಾಮಕೃಷ್ಣ ಮಾತು, ಮನಸ್ಸು ಸ್ಥಿರವಾಗದ ಹೊರತು ಯೋಗಾವಸ್ಥೆ ಬಾರದು. ಸಂಸಾರದ ಗಾಳಿ ಮನಸ್ಸೆಂಬ ದೀಪವನ್ನು ಸರ್ವದಾ ಅಲ್ಲಾಡಿಸುತ್ತಿರುತ್ತದೆ. ಆ ದೀಪ ಸಂಪೂರ್ಣವಾಗಿ ಅಲ್ಲಾಡದೆ ಇತ್ತು ಅಂದ್ರೆ ಆಗ ಅದಕ್ಕೆ ಯೋಗಾವಸ್ಥೆ ಬಂದು ಬಿಡುತ್ತದೆ. ಮನಸ್ಸು ಸ್ಥಿರವಾಗಬೇಕು. ಬಹಳ ಜನ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ನಮ್ಮ ಮನಸ್ಸು ಸ್ಥಿರವಾಗ್ತಾ ಇಲ್ವಲ್ಲ ಯಾತಕ್ಕೆ ಅಂತ. ಇದು ಸಹಜವಾದ ಪ್ರಶ್ನೆ. ಆದರೆ ಒಬ್ಬೊಬ್ಬರಿಗೆ ಉತ್ತರ ಕೊಡ್ತಾ ಹೋಯ್ತು ಅಂತಂದ್ರೆ ನಾವು ದಕ್ಷಿಣಾಭಿಮುಖವಾಗಿ ಹೋಗಬೇಕಾಗುತ್ತೆ. ದಕ್ಷಿಣದಲ್ಲಿ ಯಮ ಇರೋದು. ಸಹಸ್ರಾರು ಜನ ಬಂದು ಕೇಳ್ತಾರೆ. ಇದು ಸಹಸ್ರಾರು ಜನರ ಪಾಡಲ್ಲ, ಲಕ್ಷಾಂತರ ಜನರ ಪಾಡು, ಜನರೆಲ್ಲರ ಪಾಡು. ಮನಸ್ಸು ಸಮಸ್ಥಿತಿಯಲ್ಲಿ ಇಲ್ಲದಿರುವುದೇ ಈಗಿನ ಸ್ಥಿತಿ. ಅದನ್ನು ಸಮಸ್ಥಿತಿಗೆ ತರುವಂತಹ ಪ್ರಯತ್ನವೇ ಯೋಗಾಭ್ಯಾಸ. ಸಮಸ್ಥಿತಿಗೆ ತಂದ ತಕ್ಷಣವೇ ಯೋಗ. ಮನಸ್ಸು ಸಮಸ್ಥಿತಿಯಲ್ಲಿ ಇಲ್ಲದಿರುವುದೇ ಪ್ರಪಂಚ. ಮನಸ್ಸು ಸಮಸ್ಥಿತಿಗೆ ತಂದುಕೊಳ್ತಕ್ಕಂತಹದ್ದೇ ಯೋಗಾಭ್ಯಾಸ, ಸಾಧನೆ, ಹೋರಾಟ. ಅದಕ್ಕೆ ತೊಂಟ ಕಟ್ಟಬೇಕಾದ್ದು, ದೃಢ ನಿಶ್ಚಯ ಮಾಡಬೇಕಾಗ್ತದೆ. ಎಲ್ಲ ಬಗೆಯ ಸದಾಚಾರಗಳನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳಬೇಕಾಗ್ತದೆ. ನಾವು ಇನ್ನೊಬ್ಬರನ್ನ ಬೈಯೋದಕ್ಕೆ ಹೋಗ್ತಕ್ಕಂಥದ್ದು, ಇನ್ನೊಬ್ಬರು ನಮ್ಮನ್ನ ಬೈಯುವಂತೆ ಮಾಡಿಕೊಳ್ಳುವಂತಹದ್ದು, ಶೀತ ಉಷ್ಣ ಸುಖ ದುಃಖ ಲಾಭ ಜಯ ಅಪಜಯ ಇಂಥ ಎಲ್ಲ ಬಗೆಯ ದ್ವಂದ್ವಗಳಿಂದ ನಾವು ಪಾರಾಗಬೇಕು. ಹೇಗೆ ಪಾರಾಗಬೇಕು? ವಿಚಾರ ಮಾಡಬೇಕು. ಇದು ಬಂದದ್ದು ಹೋಗೋದಕ್ಕೆ, ನಾಳೆ ಮತ್ತೊಂದು ಕೂಡ ಹೀಗೆ ಬರುವಂತಹದಿದೆ ಅಂತ ಇವತ್ತೇ ಯೋಚನೆ ಮಾಡಬೇಕು ಅವನು. ಹೇಗೆ ಇವತ್ತಿನದ್ದು ಸುಖವೋ ದುಃಖವೋ ಹೇಗೆ ಬಂದಿದೆಯೋ ಹಾಗೆ ನಾಳೆ ಮತ್ತೊಮ್ಮೆ ಮತ್ತೊಂದು ಬರೋದಕ್ಕಿದೆ. ಅದು ಬಂದಾಗಲೂ ಕೂಡ ನಾನು ಅದಕ್ಕೆ ಜಾಸ್ತಿ ಗಮನ ಕೊಡೋದಿಲ್ಲ ಅಂತ ಇವತ್ತೇ ತೀರ್ಮಾನ ಮಾಡಬೇಕು. ಇವತ್ತು ತೀರ್ಮಾನ ಮಾಡಿದ ಮೇಲೂ ಕೂಡ ನಾಳೆ ಸುಖ ಬಂದಾಗ ಹಲ್ಲು ಬಿಟ್ಟ, ದುಃಖ ಬಂದಾಗ ಕಣ್ಣೀರಿಳಿದ, ಆದರೂ ಚಿಂತೆ ಇಲ್ಲ. ಅದ್ರ ಮರುದಿನ ಮತ್ತೆ ಯೋಚನೆ ಮಾಡಬೇಕು. ಅಂತಹದ್ದೇನಾದ್ರೂ ಬಂತು ಅಂತಂದ್ರೆ ನಾನು ವಿಚಲಿತನಾಗುವುದಿಲ್ಲ. ಅವನು ದೃಢವಾಗಿ ಯೋಚನೆ ಮಾಡ್ತಾನೆ. ಅವನು ಅಂದ್ರೆ ಯಾರು? ನಾನು ನೀನೇ. ಅದ್ರ ಮರುದಿನ ಮತ್ತೆ ಬರ್ತದೆ ಸುಖ ದುಃಖ, ಇನ್ನೊಬ್ಬರು ಯಾರೋ ಬರ್ತಾರೆ ನಮ್ಮ ಜೀವನ ರಂಗದಲ್ಲಿ, ಮತ್ತೊಬ್ಬನೇ ಅವನು ಪ್ರವೇಶಿಸ್ತಾನೆ ನಮ್ಮ ಜೀವನ ರಂಗದಲ್ಲಿ. ಒಬ್ಬ ವ್ಯಕ್ತಿ ಬಂದ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಒಂದಿಷ್ಟು ಏರಿಳಿತಗಳಿಗೆ ಕಾರಣವಾಗಿಬಿಡುತ್ತೆ. ಇನ್ನೊಂದು ಘಟನೆ ನಡೆಯಿತು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಎಷ್ಟು ಅಷ್ಟೆಷ್ಟು ಏರಿಳಿತಗಳು ನಡೆದು ಬಿಡುತ್ತವೆ. ನಾವು ಹಿಂದಿನ ದಿನ ಸಂಕಲ್ಪ ಮಾಡಿದ್ದೀವಿ, ಎಷ್ಟು ಸರ್ತಿ ಏರಿಳಿದಿದ್ದಾಯ್ತು, ಈಗ ನಾಳೆ ದಿನ ಆದರೂ ಕೂಡ ನಾನು ಯಶಸ್ವಿಯಾಗಿ ಎದುರಿಸಬೇಕು, ಅದು ಬಂದರೂ ಕೂಡ ಏನೂ ಆಗದಂತೆ ಇರಬೇಕು ಅಂತ ತೀರ್ಮಾನ ಮಾಡಿ ಮತ್ತೆ ಅದು ಬಂದು ಮತ್ತೆ ಅದೇ ಕತೆ. ಏಸು ಸಲ ತಪವ ಗೈ ದೇಸು ಬನ್ನವನಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾತಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ವವನ್ನು ಮಂಕುತಿಮ್ಮ. ನಮ್ಮ ಮನಸ್ಸು ಅಂತದ್ದು ಮಂಕುತಿಮ್ಮ. ಮತ್ತೆ ಮತ್ತೆ ಮಾಡುವ ಪ್ರಯತ್ನದಿಂದ ಮಾತ್ರವೇ ಈ ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳಬಹುದೇ ವಿನಃ ಕೇವಲ ಭಾವಿಸಿದ ಮಾತ್ರಕ್ಕೆ ಆಗೋದಿಲ್ಲ. ಮತ್ತೆ ಮತ್ತೆ ಮಾಡುವಂತಹ ಪ್ರಯತ್ನ, ಪ್ರತಿದಿನ ಮಾಡುವಂತಹ ಪ್ರಯತ್ನ, ಧ್ಯಾನ ಜಪ ಅದನ್ನು ಮಾಡೋದಕ್ಕೆ ಹೊರಡ್ತಾರೆ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಯಾತಕ್ಕೆ ಅಂತ ಹೇಳಿದ್ರೆ ಗುರುಗಳು ಹೇಳಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಮಾಡಬೇಕು ಅಂತ. 5 ಗಂಟೆಗೆ ನಿಂತು ಕೂತು ಮಾಡ್ದ, ಅವನು ಮರುದಿವಸವೂ ಮಾಡ್ದ, 3ನೇ ದಿವಸವೂ ಮಾಡ್ದ, 4ನೇ ದಿನ ಏನಾಯ್ತು ಇಷ್ಟೆಲ್ಲ ಮಾಡಿ ಪರವಾಗಿಲ್ಲ, ಒಂದು 1/2 ಗಂಟೆ ಲೇಟ್ ಆದ್ರೆ ಏನ್ ತೊಂದರೆ, 5:00 ಮಾಡ್ದ, ಅದ್ರ ನಂತರ 6:00 ಮಾಡ್ದ, ಆಮೇಲೆ 7 ಗಂಟೆಗೆ ಮಾಡಿದ್ರಾಯ್ತು ಅಂದ್ಕೊಂಡ, ಆಮೇಲೆ ಪ್ರತಿದಿನ ಮಾಡಿದ್ರಾಯ್ತು, ನಾಳೆ ಕೂಡ ಇದೆಯಲ್ಲ ಮಾಡಿದ್ರಾಯ್ತು. ಅಲ್ಲಿಗೆ ಅವನ ದೃಢತೆ ಅಂತ ಹೇಳ್ತಕ್ಕಂಥದ್ದು ಜಗ್ಗಿ ಹೋಯ್ತು. ದೃಢತೆ ಯಾವಾಗ ಜಗ್ಗಿ ಹೋಯ್ತೋ ಮತ್ತೆ ಮನಸ್ಸು ಬೇಕಾಬಿಟ್ಟಿ ಆಯ್ತು, ಸ್ವೇಚ್ಛಾಚಾರಕ್ಕೆ ಗುರಿಯಾಯಿತು. ಸ್ವೇಚ್ಛಾಚಾರಕ್ಕೆ ಸ್ವೇಚ್ಛೆಯಾಗಿ ವರ್ತಿಸೋದಕ್ಕೆ ಈ ಮನಸ್ಸಿಗೆ ಬಿಡಬಾರ್ದು. ಬೆಳಿಗ್ಗೆ ಯಾವ ಗಂಟೆಗೆ ಏಳಬೇಕು ಅಂತ ತೀರ್ಮಾನ ಮಾಡಿರ್ತಾನೋ ಅದೇ ಗಂಟೆಗೆ ಏಳಲೇಬೇಕು, ನಾನು ಏಳಲೇಬೇಕು ಅಂತ ಹಿಂದಿನ ದಿನ ರಾತ್ರಿ ಈ ಮನಸ್ಸಿಗೆ ಎಚ್ಚರಿಕೆ ಹೇಳಬೇಕು. ಎದ್ದ ಮೇಲೆ ಮರುದಿನ ರಾತ್ರಿ ಮಲಗುವವರೆಗೆ ಏನೇನು ಕರ್ತವ್ಯ ಕಾರ್ಯಗಳನ್ನು ಹಾಕಿಕೊಂಡಿರ್ತಾನೋ, ಯಾವ್ಯಾವ ಸಮಯಕ್ಕೆ ಸರಿಯಾಗಿ ಅದನ್ನು ಮಾಡಬೇಕು ಅಂತ ಹಾಕಿಕೊಂಡಿರ್ತಾನೋ, ಅವುಗಳನ್ನೆಲ್ಲ ಬಿಡದೆ ಮಾಡ್ಕೊಂಡು ಬರಬೇಕು. ಯಾವಾಗ ಬಿಡದೆ ಮಾಡ್ತಾನೋ ಆಗ ಮನಸ್ಸು ನಮ್ಮ ಅಧೀನವಾಗಿ ಬಿಡ್ತದೆ, ಯಾತಕ್ಕೆ ಈ ಮನುಷ್ಯ ನಮ್ಮನ್ನು ಬಿಡುವವನಲ್ಲ. ಅದಕ್ಕಿಂತ ಮೊದಲು ಏನು ಚೇಷ್ಟೆ, ಅದೇನು ಮೋಹಗೊಳಿಸ್ತದೆ, ಅದೇನು ತೊಂದರೆ ಕೊಡ್ತದೆ, ಏನು ಪ್ರಲೋಭನೆ ನೀಡುತ್ತದೆ, ಅವುಗಳು ಯಾವುದಕ್ಕೂ ಕೂಡ ಜಗ್ಗಬಾರದು. ಜಾನಕಿ ಮಾತೆ ಆ ಹಿರಣ್ಮಯವಾದಂತಹ ಜಿಂಕೆಗೆ ಆಸೆ ಪಟ್ಟು ಪರಮಾತ್ಮನಿಂದ ದೂರವಾದ್ಲೋ, ಪತಿಯಿಂದಲೇ ದೂರವಾದ್ಲೋ, ಹಾಗೇನೇನೆ ನಾವು ಈ ಮನಸ್ಸಿನ ಪ್ರಲೋಭನೆಗಳಿಗೆ ಒಳಗಾಗಿ ನಮ್ಮ ಗುರಿಯಿಂದ ಜಾರ್ತೇವೆ. ಆದ್ರಿಂದ ಮನಸ್ಸನ್ನು ಸ್ಥಿರ ಮಾಡಿಕೊಳ್ಬೇಕು. ಮನಸ್ಸನ್ನು ಸ್ಥಿರ ಮಾಡಿಕೊಳ್ಳದೇನೆ ಯೋಗಾವಸ್ಥೆ ಬಾರದು. ಸಂಸಾರದ ಗಾಳಿ ಮನಸ್ಸೆಂಬ ದೀಪವನ್ನು ಸರ್ವದಾ ಅಲ್ಲಾಡಿಸುತ್ತಿರುತ್ತದೆ. ಪ್ರತಿಯೊಬ್ಬರ ಮನಸ್ಸು ಕೂಡ ಅಲ್ಲಾಡ್ತಾ ಇರುತ್ತೆ. ಯಾಕೆಂದ್ರೆ ಸಂಸಾರದ ಗಾಳಿ, ಸಂಸಾರದ ಗಾಳಿ ಒಂದಲ್ಲ ಎರಡಲ್ಲ. ಅದು ಯಾವ ದಿಕ್ಕಿನಿಂದ ಹೇಗೆ ಬೀಸ್ತದೆ, ಸುಂಟರ ಗಾಳಿ ಏನು ಕೇಳ್ತೀರಿ, ಬಿರುಗಾಳಿ ಏನು ಕೇಳ್ತೀರಿ, ಆ ಕಡೆಯಿಂದ ಬೀಸ್ತಕ್ಕಂಥ ಗಾಳಿ ಏನು ಕೇಳ್ತೀರಿ, ಈ ಕಡೆಯಿಂದ ನೈಋತ್ಯ ಮಾರುತ ಏನು ಕೇಳ್ತೀರಿ, ವಾಯುವ್ಯ ಮಾರುತ ಏನು ಕೇಳ್ತೀರಿ, ದಕ್ಷಿಣ ಮಾರುತ ಏನು ಕೇಳ್ತೀರಿ, ಉತ್ತರ ಮಾರುತ ಏನು ಕೇಳ್ತೀರಿ, ಊರ್ಧ್ವಲೋಕದಿಂದಲೂ ಕೂಡ ಮಾರುತ, ಸುತ್ತ ನಾಲ್ಕು ಕಡೆಯಿಂದಲೂ ಕೂಡ ಗಾಳಿ ಬೀಸ್ತಾ ಇರ್ತದೆ. ಈ ದೀಪದ ಗತಿ ಏನಾಗಬೇಕು? ಶ್ರೀಕೃಷ್ಣ ಇದನ್ನು ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ದಾನೆ. ಯಥಾ ದೀಪೋ ನಿವಾತಸ್ಥೋ ನೀಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಆತ್ಮವದ ಯೋಗವನ್ನು ಮಾಡ್ತಕ್ಕಂಥವರಲ್ಲಿ ಅವರ ಒಂದು ಮನಸ್ಸು ಚಿತ್ತ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಸ್ಥಿರವಾಗಿರುತ್ತದೆ ಗೊತ್ತೇನು ಅರ್ಜುನ? ಗಾಳಿಯೇ ಬೀಸದಿರುವಂತಹ ಕೋಣೆಯಲ್ಲಿ ಇಟ್ಟಿರುವಂತಹ ದೀಪ ಹೇಗೆ ಊರ್ಧ್ವಮುಖವಾಗಿ ಸ್ವಲ್ಪವೂ ಅಲುಗಾಡದೆ ಉರಿತಾ ಇರ್ತದೋ ಅದೇ ರೀತಿಯಲ್ಲಿ ಇವನ ಮನಸ್ಸು ಯೋಗಮುಖವಾಗಿ ಉರಿತಾ ಇರುತ್ತದೆ. ಎಂತ ದಿವ್ಯವಾದಂತಹ ಉದಾಹರಣೆ ಅದು. ನಿರ್ವಾತ ಪ್ರದೇಶದಲ್ಲಿ ಇರತಕ್ಕಂತಹ ದೀಪದ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಸ್ವಲ್ಪ ಗಾಳಿ ಬೀಸಿದ್ರೆ ಅದು ಅಲುಗಾಡದು ಶುರುವಾಗುತ್ತೆ. ಜೋರಾಗಿ ಗಾಳಿ ಬೀಸಿದ್ರೆ ಮುಂದೆ ಹೋಗುತ್ತದೆ. ವಾತ ಯಾವುದದು, ಗಾಳಿ ಯಾವುದದು? ಆಸೆಯೇ ಗಾಳಿ, ಆಶಾವಾಯು ಅಂತ ಕರೆದಿದ್ದಾರೆ ಶಂಕರಾಚಾರ್ಯರು. ಆಸೆ ಅಂತ ಹೇಳ್ತಕ್ಕಂತ ಗಾಳಿ, ಹಾಗಾದ್ರೆ ಆಸೆ ಇರಬಾರ್ದೇ? ಅದಕ್ಕೇನ್ ಹೇಳ್ಬೇಕಾಗತ್ತೆ? ಇಟ್ಕೊಳ್ಳಿ ಅಂತ ಹೇಳ್ಬೇಕಾಗತ್ತೆ. ಯೋಗ ಅಂತ ಅಂದು ಬೇಕಿದ್ರೆ ಈ ಸಂಸಾರದ ಆಸೆ ಅಂತ ಹೇಳ್ತಕ್ಕಂತ ಅದನ್ನ ಎಷ್ಟು ಕಡಿಮೆ ಮಾಡಿಕೊಳ್ಬಹುದೋ ಅಷ್ಟು ಕಡಿಮೆ ಮಾಡಿಕೊಳ್ಬೇಕು. ಆ ಯೋಗದ ಆನಂದ ಉತ್ಪನ್ನವಾದಾಗ ಕಡಿಮೆ ಮಾಡಿಕೊಳ್ಬೇಕು ಬೇಡ ಅಂತ ನೀವು ಕೇಳೋದೇ ಇಲ್ಲ. ಯಾಕೆ? ಈ ಒಂದು ಸಂಸಾರದ ಆನಂದಕ್ಕಿಂತ ಹೆಚ್ಚಿನ ಮಟ್ಟದ ಆನಂದ ನಿಮ್ಮೊಳಗಡೆ ಬರೋದಕ್ಕೆ ಶುರುವಾದಾಗ ಈ ಸ್ವಾಮಿಗಳನ್ನು ಕೇಳೋದಕ್ಕೆ ನೀವು ಬರೋದಿಲ್ಲ. ನೀವು ನಿಂಪಾಡಿಗೆ ಆ ಆನಂದವನ್ನ ಅನುಭವಿಸೋದರಲ್ಲೇ ಮಗ್ನರಾಗಿರ್ತೀವಿ. ಇಂತಹ ಒಂದು ದಿವ್ಯ ಸ್ಥಿತಿಯನ್ನ ಮಾಡಿಕೊಳ್ಳೋದಿಕ್ಕೆ ಹಲವಾರು ಉಪಾಯಗಳನ್ನ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಸಂಸಾರವನ್ನ ಸ್ಥಿರ ಅಂತ ಭಾವಿಸ್ತಕ್ಕಂಥದ್ದಲ್ಲ, ಇವರೆಲ್ಲ ನನಗೆ ಆಗ್ತಾರೆ ಅಂತ ಭಾವಿಸ್ತಕ್ಕಂಥದ್ದಲ್ಲ. ಎಲ್ಲರೂ ಆಗ್ತಾರೆ ಆಗ್ತಾರೆ, ಮುಂದೆ ನಮಗೆ ಅವರು ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಮದುವೆ ಮಾಡ್ಕೊಳ್ಳುವಂಥದ್ದು. ಕೊನೆಗೆ ನೋಡಿದ್ರೆ ಅವರಿಗೆ ಇವರಾಗುವುದಿಲ್ಲ, ಇವರಿಗೆ ಅವರಾಗುವುದಿಲ್ಲ, ಕೊನೆಗೆ ಅವರಿಗೆ ಇವರೇ ಆಗಬೇಕಾಗುತ್ತದೆ. ಮೊಮ್ಮಕ್ಕಳಿಗೂ ಕೂಡ ಈ ಮುದುಕಪ್ಪನರೇ ಸಹಾಯ ಮಾಡಬೇಕಾಗುತ್ತೆ. ಇಂತಹ ಸ್ಥಿತಿಯಲ್ಲ ನಾವು ಗಮನಿಸಿದಾಗ ಇದ್ಯಾವುದು ಸುಖ ಕೊಡ್ತಕ್ಕಂಥದ್ದಲ್ಲ ಅಂತ ತೀರ್ಮಾನ ಮಾಡಿ ಮನಸ್ಸನ್ನ ಭಗವಂತನಿಗೆ ಅರ್ಪಿಸಿ ಬಿಡಬೇಕು. ಭಗವಂತ ಸ್ಥಿರ, ಸ್ಥಿರನಾದ ಭಗವಂತನಲ್ಲಿ ಮನಸ್ಸನ್ನ ನೆಲೆಗೊಳಿಸುವ ಪ್ರಯತ್ನವನ್ನು ಮಾಡಿದಾಗ ಮನಸ್ಸು ಸ್ಥಿರವಾಗುತ್ತದೆ. ಅಸ್ಥಿರರಾದ ವ್ಯಕ್ತಿಗಳೊಡನೆ ಸಂಪರ್ಕ ಬೆಳೆಸಿದಾಗ ನಮ್ಮ ಮನಸ್ಸು ಅಸ್ಥಿರವಾಗುತ್ತದೆ. ಅವರ ಸ್ನೇಹವೂ ಸ್ಥಿರವಲ್ಲ, ಅವರ ಜೀವಿತವೂ ಸ್ಥಿರವಲ್ಲ, ಅವರಿಗೆ ನಾವು ಸ್ಥಿರವಲ್ಲ, ನಮಗೆ ಅವರು ಸ್ಥಿರವಲ್ಲ. ಇಂಥ ಅಸ್ಥಿರವಾದ ಸಂಬಂಧದಿಂದ ನಮ್ಮ ಮನಸ್ಸನ್ನು ಸ್ಥಿರಗೊಳಿಸಿಕೊಳ್ಳುವುದು ಹೇಗೆ ಸಾಧ್ಯ? ಆದ್ರಿಂದ ಮನಸ್ಸಿನಲ್ಲಿ ಭಾವಿಸಬೇಕು, ಹೊರಗಡೆ ಹೀಗೇ ಇರಬೇಕು. ನೀವು ಇದ್ದಕ್ಕಿದ್ದಾಗೆ ರಾಮಕೃಷ್ಣ ಆಶ್ರಮಕ್ಕೆ ಬಂದ್ರೆ ಜಾಗ ಇಲ್ಲ ಇಲ್ಲಿ. ಇದ್ದಕ್ಕಿದ್ದಂತೆ ಯಾರೂ ಸಂಸಾರವನ್ನು ತ್ಯಾಗ ಮಾಡತಕ್ಕಂತಹದ್ದಲ್ಲ. ಕರ್ತವ್ಯ ಕಾರ್ಯಗಳು ಒಂದಷ್ಟು ಇರುತ್ತವೆ, ಮಾಡಬೇಕಾಗತ್ತೆ. ಆದರೆ ಅಂತರಂಗದಲ್ಲಿ ತಿಳಿದುಕೊಳ್ಳಿರಬೇಕು, ಇದನ್ನು ಕೇವಲ ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತೇನೆ, ಮಾಡಬೇಕಾಗಿದೆ ಮಾಡ್ತೇನೆ, ನನ್ನ ಮನಸ್ಸೆಲ್ಲ ಹೇ ಭಗವಂತ ನಿನ್ನ ಕಡೆಗೆ, ಹೇ ಭಗವಂತ ನಿನ್ನ ಕಡೆಗೆ ನನ್ನ ಸಂಪೂರ್ಣ ಮನಸ್ಸು ಅಂತ ನಮ್ಮ ಹೃದಯದಿಂದ ಹೀಗೆ ಕೈ ಮಾಡ್ತಾ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರಬೇಕು. ನೋಡಿ ಈ ಮುದ್ರೆ ಇದು ಹೀಗೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಒಂದೊಂದು ಒಂದೊಂದು ಹಾವಭಾವಕ್ಕೂ ಒಂದೊಂದು ಅರ್ಥ ಬರ್ತದೆ ನೋಡಿ ಸ್ವಾಭಾವಿಕವಾಗಿ. ಆದ್ರಿಂದ ಭಗವಂತನ ಮುಂದೆ ದೀನನಾಗಿ ನಮ್ಮ ಆತ್ಮವನ್ನು ಅರ್ಪಣೆ ಮಾಡಿಕೊಳ್ಬೇಕು, ನಮ್ಮ ಮನಸ್ಸನ್ನು ಅರ್ಪಣೆ ಮಾಡಿಕೊಳ್ಬೇಕು, ನಮ್ಮ ಸರ್ವಸ್ವನ್ನು ಅರ್ಪಣೆ ಮಾಡಿಕೊಳ್ಬೇಕು ಭಗವಂತನ ಮುಂದೆ. ಇದನ್ನು ಬಹಳ ಮುಖ್ಯವಾಗಿ ನೆನಪಿಟ್ಟು, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೇವರ ಕೋಣೆ ಇದೆ, ಅಲ್ಲಿ ದೇವರಿದ್ದಾನೆ. ಭಗವಂತ ಮಗುವಿನ ಉಪಾಧಿಯಲ್ಲಿ ಕರೆದರೆ ಬರ್ತಾನೆ, ಬಂದು ಕುಳಿಯುತ್ತಾನೆ, ಏನ್ ಕೊಡ್ತೀಯೋ ಕೊಡು ಅಂತ ಈ ಕೈ ನೀಡ್ತಾನೆ. ಕೊಡಿ ಸರ್ವಸ್ವವನ್ನು ಕೊಡಿ, ಕೊಟ್ಟೆ ಅಂತ ಭಾವಿಸಿ, ಕೊಟ್ಟೆ ಅಂತ ಸ್ಥಿರವಾಗಿ ಭಾವಿಸಿ. ಭಗವಂತ ಯಾವಾಗ ಅದನ್ನು ಹಿಡಿದುಕೊಳ್ತಾನೋ ಅವನು ಸ್ಥಿರವಾಗಿ ಹಿಡಿದುಕೊಳ್ತಾನೆ, ಆಮೇಲೆ ಅವನು ನಿಮ್ಮನ್ನು ಬಿಡೋದಿಲ್ಲ, ನೀವು ಬೀಳೋದಿಲ್ಲ. ನಾವು ಬೀಳದಿರಬೇಕಾದ್ರೆ ಅವನೇ ನಮ್ಮನ್ನು ಹಿಡಿದುಕೊಳ್ಳಬೇಕಾಗುತ್ತೆ. ನಾವು ಹಿಡಿದುಕೊಂಡಿರುವವರೆಗೆ ಬೀಳುವ ಸಂಭವ ಇದೆ. ಆದ್ರಿಂದ ಸರ್ವಾರ್ಪಣ ಬುದ್ಧಿಯಿಂದ ನಾವು ಈ ಒಂದು ನಮಗೆ ಭಗವಂತ ಯಾವ ಪರಿಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿದ್ದಾನೋ ಅದೇ ಪರಿಸ್ಥಿತಿಯಲ್ಲಿ ಆನಂದವಾಗಿರಬೇಕು. ಈ ಮಾತನ್ನು ನೆನಪಿಟ್ಕೊಳ್ಳಿ, ನಾವು ಎಲ್ಲೆಲ್ಲಿದ್ದೇವೋ ಅಲ್ಲಲ್ಲೇ ಆನಂದವಾಗಿರಬಹುದು. ಅಲ್ಲಿ ಆನಂದ ಇದ್ದೀತು, ಇಲ್ಲಿ ಆನಂದ ಇದ್ದೀತು, ಅಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತನ್ನುವ ಭ್ರಮೆ ಬೇಡ. ಇಲ್ಲಿ ಬನ್ನಿ, ಎಲ್ಲ ಒಳಕ್ಕೆ ಹೋಗಿ ಅಲ್ಲೇ ಇರತಕ್ಕಂಥ ಅಂತರ್ಯಾಮಿಗೆ ಶರಣಾಗಿ ಆ ಸಚ್ಚಿದಾನಂದ ಗುರು ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.